ಇದೇ 15ಕ್ಕೆ ಲೋಕಾರ್ಪಣೆಗೆ ಸಿದ್ದತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಯಾದಗಿರಿಯಲ್ಲಿ ಬಿಸಿಗಾಳಿ, ಮುನ್ನೆಚ್ಚರಿಕೆ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ. ಹಾಗೂ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ಆಕಾಶವಾಣಿ ಹಾಸನ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ. ಆಲಿಸಿ ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹಸಿರು ಇಂಧನ ಪ್ರಾಯೋಜಿತ ಬಾನುಲಿ ಸರಣಿಯ 4ನೇ ಕಂತಿಗೆ ಪ್ರೀತಿಯ ಸ್ವಾಗತ. ಈಗಾಗಲೇ 3 ಕಾರ್ಯಕ್ರಮಗಳು ಮುಗಿದು 4ನೇ ಕಾರ್ಯಕ್ರಮವನ್ನು ಇಂದು ಪ್ರಸಾರ ಮಾಡುತ್ತಿದ್ದೇವೆ. ಇಂದಿನ ಈ ಸಂಚಿಕೆಯಲ್ಲಿ ಜೈವಿಕ ಇಂಧನ ಉದ್ಯಾನ ಮಡೇನೂರಿನ ಪಕ್ಷಿನೋಟ ಕುರಿತಂತೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಬಾಲಕೃಷ್ಣಗೌಡ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮವನ್ನು ಆಲಿಸಿ ಉಪಯೋಗವನ್ನು ಮಾಡಿಕೊಳ್ಳಿ. ಜೊತೆಗೆ ಕಾರ್ಯಕ್ರಮದ ಕಡೆಯಲ್ಲಿ ಕೇಳುವ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಬರೆದು ನಮ್ಮ ನಿಲಯಕ್ಕೆ ಕಳುಹಿಸಿಕೊಡಿ. ಆತ್ಮೀಯ ಕೇಳುಗರ ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಜೈವಿಕ ಇಂಧನ ಉದ್ಯಾನ ಮಡೇನೂರು ಇಲ್ಲಿಯ ಪಕ್ಷಿನೋಟವನ್ನ ನಾವು ತಿಳಿದುಕೊಳ್ಳೋಣ. ಈ ಒಂದು ಮಡೇನೂರಿನಲ್ಲಿ ಇರುವಂತಹ ಜೈವಿಕ ಇಂಧನ ಉದ್ಯಾನ ಯಾವಾಗ ಪ್ರಾರಂಭವಾಯಿತು, ಯಾಕೆ ಪ್ರಾರಂಭವಾಯಿತು, ಹೇಗೆ ಪ್ರಾರಂಭವಾಯಿತು ಮತ್ತು ಇದರ ಉದ್ದೇಶಗಳು ಏನು, ಇವತ್ತು ಹೇಗೆ ಅಲ್ಲಿ ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ ಅನ್ನುವಂತಹ ವಿಚಾರಗಳನ್ನ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ನಿವೃತ್ತ ಅಥವಾ ಮೊದಲ ಮುಖ್ಯಸ್ಥರಾದಂತಹ ಡಾಕ್ಟರ್ ಬಾಲಕೃಷ್ಣಗೌಡ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಮಡೇನೂರಿನಲ್ಲಿ ಜೈವಿಕ ಇಂಧನ ಉದ್ಯಾನ ಯಾವಾಗ ಪ್ರಾರಂಭ ಆಯ್ತು ಸರ್? ಈ ಒಂದು ಉದ್ಯಾನ 2006 ಮೇ ತಿಂಗಳ 26ರಂದು ಪ್ರಾರಂಭ ಆಯ್ತು. ಆದರೆ ಕೆಲಸ ಕಾರ್ಯಗಳು 2007 ಮೇ ತಿಂಗಳಲ್ಲಿ ಪ್ರಾರಂಭ ಆಯಿತು. ಒಂದು ವರ್ಷ ಸಮಯ ತೆಗೆದುಕೊಳ್ತು. ಒಂದು ವರ್ಷ ಸಮಯ ತೆಗೆದುಕೊಂಡ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಪ್ರಾರಂಭ ಆಯಿತು. ಇದು ಯಾಕೆ ಪ್ರಾರಂಭ ಆಯ್ತು ಸರ್, ಮತ್ತೆ ಹೇಗೆ ಪ್ರಾರಂಭ ಆಯಿತು ಅನ್ನುವಂಥದ್ದನ್ನು ವಿವರವಾಗಿ ತಿಳಿಸ್ಕೊಡಿ. ಜೈವಿಕ ಇಂಧನ ಉದ್ಯಾನ ಪ್ರಾರಂಭ ಆಗೋದಕ್ಕೆ ಕೆಲವು ವಿಶೇಷ ಅಂಶಗಳಿದೆ. ಏನಪ್ಪಾ ಅಂದರೆ 1998ರಿಂದ ಜೈವಿಕ ಇಂಧನ ಕಾರ್ಯಕ್ರಮಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಸ್ತಾ ಬಂದಿದ್ವಿ. ಹಾಗೆ 2005-6 ಸಂದರ್ಭದಲ್ಲಿ ನಮ್ಮ ಅಂದಿನ ನಿವೃತ್ತ ರಾಷ್ಟ್ರಪತಿಗಳಾಗಿದ್ದವರು ನಮ್ಮ ವಿಧಾನಸಭೆಯನ್ನು ಉದ್ದೇಶಿಸಿ ಒಂದು ಭಾಷಣ ಮಾಡಿದರು. ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಕೆಲವು ಸಲಹೆಗಳನ್ನ ನೀಡಿದರು. ಆ ಸಲಹೆಯಲ್ಲಿ ಒಂದು ಪ್ರಮುಖವಾದ ಅಂಶ ಅಂದರೆ 6ನೇ ಅಂಶ, ಜೈವಿಕ ಇಂಧನದ ಬಗ್ಗೆ ಸಂಶೋಧನೆ ಮತ್ತು ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಳ್ಳುವಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ಆಗಿನ ಸರ್ಕಾರ ವಿಶೇಷ ರೀತಿಯಲ್ಲಿ ತೆಗೆದುಕೊಂಡು ಇದೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡ್ರು. ಹಾಗಾಗಿ ಅವರು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಒಂದು ನಿರ್ದೇಶನ ಕೊಟ್ಟರು, ಜೈವಿಕ ಇಂಧನದ ಬಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ರೂಪಿಸಿ ಅಂತ. ಆ ಸಂದರ್ಭದಲ್ಲಿ ನಮ್ಮ ಒಂದು ತಂಡ ಜೈವಿಕ ಇಂಧನದ ಬಗ್ಗೆ ವಿಶೇಷ ಒಂದು ಮಾಹಿತಿಯನ್ನು ಸಂಗ್ರಹಣೆ ಮಾಡೋದು, ಸಂಶೋಧನೆ ಮಾಡೋದು, ಜನರಿಗೆ ಮಾಹಿತಿಯನ್ನು ಕೊಡೋದು, ಇವೆಲ್ಲ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ವಿ. ಇದು ಒಂದು ಸೂಕ್ತವಾದ ಅವಕಾಶ ಸಿಕ್ಕದ್ರಿಂದ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ರೂಪಿಸಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಆ ಮನವಿ ಮೇರೆಗೆ ಕರ್ನಾಟಕ ಸರ್ಕಾರ May 26, 2006 ಕಾರ್ಯಕ್ರಮದಲ್ಲಿ ಈ ಒಂದು ಜೈವಿಕ ಇಂಧನದ ಉದ್ಯಾನವನ್ನು ಪ್ರಾರಂಭ ಮಾಡೋದಕ್ಕೆ ಅಡಿಗಲ್ಲನ್ನು ಹಾಕಿದ್ರು. ಆದರೆ ಕಾರ್ಯಚಟುವಟಿಕೆಗಳು ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭವಾಗೋದಕ್ಕೆ ಒಂದು ವರ್ಷ ತೆಗೆದುಕೊಂಡು 2007 May ಪ್ರಾರಂಭ ಆಯಿತು. ಯಾವೆಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು? ಅಂದಿನ ರಾಷ್ಟ್ರಪತಿಗಳು ಕೊಟ್ಟಂತ ಸಲಹೆ ಮೇರೆಗೆ ನಮ್ಮ ರಾಷ್ಟ್ರದಲ್ಲಿ ವಿಶೇಷವಾಗಿ ಪರ್ಯಾಯ ಇಂಧನದ ಅವಶ್ಯಕತೆ ಬಹಳ ಇದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಸಾಕಷ್ಟು ಕೆಲಸಗಳನ್ನ ವಿವಿಧ ಇಲಾಖೆಗಳಲ್ಲಿ ಮಾಡ್ತಾ ಬಂದಿತ್ತು. ಅದರಲ್ಲೂ ವಿಶೇಷವಾಗಿ ಕೃಷಿ ಇಲಾಖೆಯಲ್ಲಿ ಜೈವಿಕ ಇಂಧನಕ್ಕೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಮೂಲಕ ಹಲವಾರು ಜೈವಿಕ ಇಂಧನ ಸಸ್ಯಗಳನ್ನು ಅಭಿವೃದ್ಧಿಪಡಿಸೋದು, ಅದನ್ನು ರೈತರ ಸಹಭಾಗಿತ್ವದಲ್ಲಿ ಬೆಳೆಸೋದು, ಅದರಿಂದ ಉತ್ಪನ್ನ ಆಗುವಂತಹ ಎಣ್ಣೆ ಕಾಳು ಬೀಜಗಳನ್ನು ಬಳಕೆ ಮಾಡಿ ಆ ಎಣ್ಣೆ ಉತ್ಪಾದನೆ ಮಾಡಿ ಅದರಿಂದ ಜೈವಿಕ ಇಂಧನ ತಯಾರು ಮಾಡುವಂತಹ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಸಹಕಾರ ಕೊಡ್ತಾ ಬಂದರು. ಆಗ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ದೊಡ್ಡ ಪ್ರಾಜೆಕ್ಟ್ ಅನ್ನ ಮಾಡಿ ಯಾವ ರೀತಿ ನಾವು ಈ ಕಾರ್ಯಕ್ರಮವನ್ನು ಕೈಗೆತ್ಕೋಬಹುದು, ಇದಕ್ಕೆ ಬೇಕಾದಂತಹ ಅವಶ್ಯಕತೆಗಳೇನು, ಇವೆಲ್ಲವನ್ನು ಕೂಡ ನಾವು ಈಗಾಗಲೇ ಎಲ್ಲವೂ ಮಾಡಿದ್ರಿಂದ ಬಹಳ ಸುಲಭವಾಗಿ ಸರ್ಕಾರಕ್ಕೆ ಕಾರ್ಯಕ್ರಮವನ್ನು ಕೊಡೋದಕ್ಕೆ ಸಾಧ್ಯ ಆಯಿತು. ಈ ಕಾರ್ಯಕ್ರಮದಲ್ಲಿ ನಾವು ಅಂದಿನ ಕೃಷಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ಕಾರ್ಯಚಟುವಟಿಕೆ ತೆಗೆದುಕೋಬೇಕು ಅಂತಂದ್ರೆ ಒಂದು ಜೈವಿಕ ಇಂಧನ ನೀತಿ ಬೇಕು ಅಂತ ಕೂಡ ಸಲಹೆ ಕೊಟ್ಟರು. ಅವರ ಅಭಿಪ್ರಾಯದಂತೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಜೈವಿಕ ಇಂಧನ ನೀತಿಯನ್ನು ಕೂಡ ರೂಪಿಸಿಕೊಟ್ವಿ. ಅದು 2008 ಸರ್ಕಾರದ ಮನ್ನಣೆ ದೊರೆತು ಅದು ಜಾರಿಗೆ ಬಂತು. ಈ ಕಾರ್ಯಕ್ರಮದಲ್ಲಿ ಏನಪ್ಪಾ ಅಂತಂದ್ರೆ ರೈತರ ಸಹಭಾಗಿತ್ವ, ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿರುವ ರೈತರು ಭಾಗವಹಿಸಿ ಕೃಷಿಗೆ ಪೂರಕವಾಗಿ ಹಾಗೆ ದೇಶದ ಇಂಧನ ಭದ್ರತೆಗೂ ಕೂಡ ಸಹಾಯ ಆಗೋ ರೀತಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮವನ್ನು ನಾವು ಹಾಸನದಲ್ಲಿ ಜಾರಿಗೆ ತಂದ್ವಿ. ಕೆಲವರೆಲ್ಲ ಪ್ರಶ್ನೆ ಕೇಳಿದ್ರು, ಯಾತಕ್ಕೋಸ್ಕರ ಈ ಜೈವಿಕ ಇಂಧನ ಮತ್ತೆ ಹಾಸನದಲ್ಲೇ ಯಾತಕ್ಕೆ ಮಾಡಬೇಕು ಅನ್ನೋದು. ಹಾಸನ ಜಿಲ್ಲೆ ಒಂದು ವಿಶೇಷ ಇದೆ. ಏನಪ್ಪಾ ಅಂತಂದ್ರೆ ಎಲ್ಲ ರೀತಿಯ ಭೌಗೋಳಿಕ ವಾತಾವರಣ, ಮರಗಿಡಗಳು, ಕೃಷಿ ಇರಬಹುದು, ಎಲ್ಲ ರೀತಿಯ ಒಂದು ಕರ್ನಾಟಕ ರಾಜ್ಯವನ್ನೇ ಬಿಂಬಿಸುವಂತ ಒಂದು ವಾತಾವರಣ ಇದೆ. ಮಣ್ಣಿರ್ಬೋದು, ಅರಣ್ಯ ಇರಬಹುದು, ಎಲ್ಲವೂ ಕೂಡ ಮನಸ್ಸಲ್ಲಿಟ್ಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಹಾಗಾಗಿ ಹಾಸನದಲ್ಲಿ ಈ ಒಂದು ಜೈವಿಕ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ವಿ. ಇದು ದೇಶದಲ್ಲೇ ಮೊಟ್ಟ ಮೊದಲು ಅನ್ನುವಂತ ಹೆಗ್ಗಳಿಕೆಯು ಕೂಡ ಇದೆ. ಯಾವ ಮಾದರಿಯೂ ಇಲ್ಲದೆ ಇದನ್ನ ಕಟ್ಟಿ ಬೆಳೆಸಲಿಕ್ಕೆ ಹೇಗೆ ಸಾಧ್ಯ ಆಯಿತು? ನಾನು ಆಗಲೇ ಹೇಳಿದೆ, 1998 ನಾವು ಅಧ್ಯಯನ ಮಾಡ್ತಾ ಇದ್ವಿ. ಮೂಲತಃ ವೈಯಕ್ತಿಕವಾಗಿ ನಾನು ಸಸ್ಯವಿಜ್ಞಾನಿ ಆದ್ದರಿಂದ ಹಲವಾರು ಜಾತಿಯ ಮರಗಿಡಗಳು ಎಣ್ಣೆ ಕಾಳುಗಳನ್ನು ಉತ್ಪಾದನೆ ಮಾಡುವಂಥದ್ದು, ನೈಸರ್ಗಿಕವಾಗಿ ಬೆಳೀತಾ ಇರುವಂಥದ್ದು, ರೈತರ ಕೃಷಿ ಭೂಮಿ ಆಸುಪಾಸಿನಲ್ಲಿ ಬೆಳೆಯುವಂಥದ್ದು, ಅಂಥ ಗಿಡಗಳನ್ನು ನಾವು ಹುಡುಕ್ತಾ ಬಂದ್ವಿ. ಆಗ ನೋಡಿದಾಗ ನಮ್ಮ ರಾಜ್ಯದಲ್ಲಿ 100 ಜಾತಿ ಮರಗಿಡಗಳಿದ್ವು. ವಿಶೇಷವಾಗಿ ಮರದ ಜಾತಿ, ಯಾಕೆ ಅಂದರೆ ಇದಕ್ಕೆ ವಿಶೇಷವಾದ ಆರೈಕೆ ಏನು ಬೇಕಿರೋದಿಲ್ಲ. ತಂತಾನೆ ಬದುಗಳಲ್ಲಿರ್ಬೋದು, ಹಳ್ಳ ಕೊರಕಲಲ್ಲಿರ್ಬೋದು, ಮನೆ ಹಿಂದೆ ಮುಂದೆ ಇರ್ಬೋದು, ರಸ್ತೆ ಬದಿ ಇರ್ಬೋದು, ಹೀಗೆ ಬೆಳ್ಕೊಂಡು ಬರ್ತಾ ಇರಂತು. ಹಾಗಾಗಿ ಈ ರೀತಿ ನಾವು ಒಂದು ಸಸ್ಯಗಳನ್ನು ಮೊದಲು ತಿಳಿದುಕೊಂಡ್ವಿ. ನಂತರ ಅದರಲ್ಲಿ ಇರುವಂತ ಇಂಧನದ ಕ್ಷಮತೆ, ಅಂದರೆ ಎಣ್ಣೆ ಅಂಶ ಎಷ್ಟಿದೆ, ಮತ್ತೆ ಆ ಎಣ್ಣೆಯಿಂದ ನಾವು ಡೀಸೆಲ್ಗೆ ಪರ್ಯಾಯ ಮಾಡೋದಕ್ಕೆ ಸಾಧ್ಯನಾ ಅಂತ ನಾವು ಸಂಶೋಧನೆಗಳನ್ನ ಮಾಡ್ತಾ ಬಂದ್ವಿ. ಹಾಗಾಗಿ ನಮಗೆ ಅವಾಗ ಸಾಕಷ್ಟು ಮಾಹಿತಿ ಸಿಕ್ತು. 2004 ಹೊತ್ತಿಗೆ ನಮ್ಮಲ್ಲಿ ವಿಶೇಷ ಮಾಹಿತಿಯ ಸಂಗ್ರಹಣೆ ಜೊತೆ ಇದ್ದಿದ್ರಿಂದ 2006 ಸರ್ಕಾರ ಕೇಳಿದ ತಕ್ಷಣನೇ ನಾವು ಸ್ಪಂದಿಸಿ ಅವರಿಗೆ ವಿಶೇಷವಾದ ಕಾರ್ಯಕ್ರಮ ಸರ್ಕಾರಕ್ಕೆ ಕೊಡೋದಕ್ಕೆ ಸಾಧ್ಯ ಆಯಿತು. ಜೊತೆಗೆ ನಾವು ಆಗಾಗಲೇ ಸಾಕಷ್ಟು ರೈತರ ಜೊತೆ ಸಂಪರ್ಕ ಬೆಳೆಸಿ ಅವರಿಗೆ ವಿಶೇಷ ತರಬೇತಿ ಕೊಡುವಂತಹದ್ದು, ಅವರಿಗೆ ಮಾಹಿತಿ ಕೊಡುವಂತ ಕಾರ್ಯಾಗಾರಗಳನ್ನ ನಾವು ಹಮ್ಮಿಕೊಂಡಿದ್ವಿ. ಹಾಗಾಗಿ 2006 ನಾವು ಈ ಕಾರ್ಯಕ್ರಮವನ್ನ ಜಾರಿಗೆ ತರೋದಕ್ಕೆ ಬಹಳ ಅನುಕೂಲ ಆಯಿತು. ಇದೇ ಸಂದರ್ಭದಲ್ಲಿ ಅದಕ್ಕೊಂದು ಹೆಸರು ಕೊಡಬೇಕಾಗಿ ಬಂತು. ಆಗ ನಾವು ಇದೇ ಎಲ್ಲ ವಿಚಾರವನ್ನ ನಾವು ಪ್ರಧಾನ ಕಾರ್ಯದರ್ಶಿಗಳಿಗೆ ತಿಳಿಸಿದಾಗ ಅವರೇ ಇದಕ್ಕೆ ಈ ಒಂದು ಹೆಸರನ್ನ ಸೂಚಿಸಿದ್ರು, ಜೈವಿಕ ಇಂಧನ ಪಾರ್ಕ್ ಅಂತ ಕೊಡಿ. ಸೊ ಹಾಗಾಗಿ ಇದನ್ನ ಜೈವಿಕ ಇಂಧನ ಉದ್ಯಾನ ಅಥವಾ ಬಯೋಫಿಲ್ ಪಾರ್ಕ್ ಅಂತ ನಾವು ಕರೀತೇವೆ. ಪ್ರಾರಂಭವಾದಂತಹ ದಿವಸದಲ್ಲಿ ಅಲ್ಲಿ ಏನೇನಿತ್ತು ಮತ್ತು ಹೇಗೆ ಪ್ರಾರಂಭ ಆಯಿತು, ಈಗ ಅದರ ಪರಿಸ್ಥಿತಿ ಹೇಗಿದೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿ ಮಾಡಿಕೊಡಿ. ಆ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಅನುಕೂಲತೆಗಳು ಇರಲಿಲ್ಲ. ಆದರೆ ಭೂಮಿ ಇತ್ತು, ಅಲ್ಲಿ ಸುಮಾರು ಒಂದು 60 ಎಕರೆಯಷ್ಟು ನೀಲಗಿರಿ ಮರಗಿಡಗಳು, ಅದಾಗಲೇ 4-5 ಕಟಾವು ಆಗಿತ್ತು. ಆ ಭೂಮಿ ಅತ್ಯಂತ ಕಳಪೆ ಭೂಮಿ ಆಗಿತ್ತು. ಆ ಭೂಮಿಯನ್ನ ನಮಗೆ ಒದಗಿಸ್ಕೊಟ್ರು. ಆ ಯೂಕಲಿಪ್ಟಸ್ ಮರದಿಂದ ತೆಗೆದು ಹೆಚ್ಚು ಇಳುವರಿ ಕೊಡುವಂತ ಗಿಡಗಳನ್ನ ಅಭಿವೃದ್ಧಿಪಡಿಸಿ ಮತ್ತೆ ಅದನ್ನ ನೈಸರ್ಗಿಕವಾಗಿ ಆಯ್ಕೆ ಕೂಡ ಮಾಡಿ ಈ ಒಂದು ಪ್ರದೇಶದಲ್ಲಿ ಅದನ್ನ ಬೆಳೆಸೋದಕ್ಕೆ ಪ್ರಾರಂಭ ಮಾಡಿದ್ವಿ. ಜೊತೆಗೆ ಈ ಸಸಿಗಳ ನರ್ಸರಿ ಅದನ್ನು ಕೂಡ ಅಭಿವೃದ್ಧಿಪಡಿಸಿದ್ವಿ. ಯಾತಕ್ಕೆ ಅಂತಂದ್ರೆ ನಾವು ಅಭಿವೃದ್ಧಿಪಡಿಸಿದ ಗಿಡಗಳು ರೈತರಿಗೆ ಸಿಕ್ಕಬೇಕು, ಅದರಿಂದ ಅವರಿಗೆ ಪ್ರಯೋಜನ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಈ ಗಿಡಗಳನ್ನ ಕೇಂದ್ರದಲ್ಲಿ ಬೆಳೆಸಿದ್ವಿ. ಕೇವಲ ಮರಗಿಡಗಳನ್ನ ಬೆಳೆಸಿ ಸಸಿಗಳನ್ನ ರೈತರು ಕೊಡೋದಕ್ಕಿಂತ ಅದರಿಂದ ಬರುವಂತ ಎಣ್ಣೆಯಿಂದ ಯಾವ ರೀತಿ ನಾವು ಡೀಸೆಲ್ ತಯಾರಿಸ್ತೀವಿ, ಅದರಿಂದ ಬರುವಂತ ಉಪ ಉತ್ಪನ್ನಗಳು ಕೃಷಿಗೆ ಹೇಗೆ ಪೂರಕ, ಹಾಗಾಗಿ ಪ್ರಮುಖವಾಗಿ ನಮಗೆ ಇದು ಕೃಷಿಗೆ ಪೂರಕವಾದ ಮರಗಿಡಗಳಾಗಿರಬೇಕು. ಆವಾಗ ಏನಾಗುತ್ತೆ, ರೈತರು ಸಂತೋಷವಾಗಿ ಈ ಮರಗಿಡಗಳನ್ನ ನೆಡ್ತಾರೆ. ಅದರಿಂದ ಅವರಿಗೆ ಹಣಕಾಸಿನ ಒಂದು ಅನುಕೂಲತೆ ಸಿಗ್ತದೆ. ಏನಪ್ಪಾ ಅಂದ್ರೆ ಈ ಬೀಜಗಳನ್ನು ಮಾರಾಟ ಮಾಡಿದಾಗ ಬೀಜ ಕೊಟ್ಟ ಮೇಲೆ ಅದರಿಂದ ಎಣ್ಣೆ ಯಾವ ರೀತಿ ತೆಗಿಬೇಕು, ಇದ್ರ ಬಗ್ಗೆನು ಕೂಡ ತಂತ್ರಜ್ಞಾನಗಳನ್ನೆಲ್ಲ ನಾವು ವ್ಯವಸ್ಥೆ ಮಾಡಿದ್ವಿ. 1 ಕೆಜಿ ನಾವು ಬೀಜವನ್ನ ಅರೆದ್ರೆ ಸುಮಾರು 25-30% ಎಣ್ಣೆ ಅಂಶ ಬರ್ತದೆ, ಉಳಿದದ್ದು ಹಿಂಡಿ ಇರ್ತದೆ. ಆ ಹಿಂಡಿಯನ್ನು ವಿಶೇಷವಾಗಿ ಕೃಷಿಗೆ ಬಳಕೆ ಮಾಡುವಂತದ್ದು. ರೈತರಿಗೆ ಇದು ಕೃಷಿಗೆ ಪೂರಕವಾಗಿರುವಂತಹದ್ದು, ಹಾಗೆ ಅವರಿಗೆ ಹಣಕಾಸಿನ ಒಂದು ಅನುಕೂಲತೆಯನ್ನು ಬರುವಂತ ಒಂದು ವಿಶೇಷತೆ ಇದ್ದಿದ್ರಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡೋದಕ್ಕೆ ಬಹಳ ಸಹಕಾರಿಯಾಯಿತು. ಜೈವಿಕ ಇಂಧನ ಉದ್ಯಾನದಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳು ನಡೆಯುತ್ತೆ ಸರ್? ಜೈವಿಕ ಉದ್ಯಾನದಲ್ಲಿ ಗ್ರಾಮದ ಮಟ್ಟದಲ್ಲಿ ಪ್ರತಿ ಹಳ್ಳಿಯಲ್ಲೂ ಕೂಡ ಮಾಹಿತಿಯನ್ನು ಕೊಡುವಂತದ್ದು, ಯಾತಕ್ಕೋಸ್ಕರ ಈ ಗಿಡ ಬೆಳಿಬೇಕು, ಇದರಿಂದ ಅವರ ಪರಿಸರಕ್ಕೆ ಏನು ಅನುಕೂಲ ಆಗ್ತದೆ, ಇದರಿಂದ ಕೃಷಿಯ ಉತ್ಪಾದನೆಗೆ ಸಹಕಾರಿ ಆಗುತ್ತಾ, ಅವರಿಗೆ ಹಣಕಾಸಿನ ಅನುಕೂಲತೆ ಆಗ್ತದ, ನಂತರ ಅವರನ್ನ ನಮ್ಮ ಕೇಂದ್ರಕ್ಕೆ ಕರೆದುಕೊಂಡು ಬಂದು ಇಲ್ಲಿ ಅವರಿಗೆ ಎಲ್ಲ ರೀತಿ ಗಿಡಗಳ ಪರಿಚಯ ಮಾಡಿಸಿ ಅದರಿಂದ ಹೇಗೆ ಇಂಧನ ಬರ್ತದೆ ಮತ್ತೆ ಅವರೇ ಎಣ್ಣೆಯನ್ನು ತೆಗೆದುವಂತ ಒಂದು ಕಾರ್ಯಚಟುವಟಿಕೆ, ಆ ಒಂದು ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ವಿ. ನಮ್ಮ ಹಾಸನ ಜಿಲ್ಲೆಯ ರೈತರು ಈ ಜೈವಿಕ ಇಂಧನ ಉದ್ಯಾನದ ಸದ್ಬಳಕೆಯನ್ನ ಹೇಗೆ ಮಾಡಿಕೊಳ್ಳಬಹುದು ಅಂತೀರಿ? ಈಗಾಗಲೇ 2014-15 ವೇಳೆಗೆ ಸುಮಾರು 400 ಜೈವಿಕ ಇಂಧನ ಗ್ರಾಮಗಳನ್ನು ನಾವು ಗುರುತಿಸಿದ್ವಿ. ಅಂದರೆ ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಕುಟುಂಬವು ಈ ಜೈವಿಕ ಇಂಧನ ಗಿಡಗಳನ್ನ ಬೆಳೆಸಿದ್ರು, ಹಾಗಾಗಿ ಅವರಿಗೆ ವಿಶೇಷವಾದ ಒಂದು ಗೌರವ ಸಲ್ತಾ ಇತ್ತು. ಹಾಗೆ ಆ ಗ್ರಾಮದಿಂದ ಅವರು ಉತ್ಪಾದನೆ ಮಾಡಿದಂಥ ಎಲ್ಲ ಬೀಜಗಳನ್ನು ಕೊಂಡುಕೊಳ್ಳುವಂಥದ್ದು ಆ ವ್ಯವಸ್ಥೆಯನ್ನು ಜೈವಿಕ ಇಂಧನ ಉದ್ಯಾನದಿಂದ ಮಾಡಿದ್ವಿ. ಹಾಗಾಗಿ ಮಾರುಕಟ್ಟೆ ಲಭ್ಯತೆಯನ್ನು ಕೂಡ ಅವರಿಗೆ ಸಿಗ್ತಾ ಇತ್ತು. ಈ ಒಂದು ವಿಚಾರವನ್ನ ನಾವು ರೈತರಿಗೆ ಬಹಳ ಯಶಸ್ವಿಯಾಗಿ ಮುಟ್ಟಿಸೋದ್ರಲ್ಲಿ ಮತ್ತೆ ಅವರು ಇದರಲ್ಲಿ ತೊಡಸ್ಕೊಳ್ಳೋದಕ್ಕೆ ಕೂಡ ನಾವು ಸಹಕಾರಿಯಾಗಿತ್ತು. ನಂತರ ದಿವಸಗಳಲ್ಲಿ ಈ ಜೈವಿಕ ಇಂಧನ ಉದ್ಯಾನದಲ್ಲಿ ತಯಾರು ಮಾಡಿದಂತಹ ಇಂಧನವನ್ನ ಅವರ ಟ್ರ್ಯಾಕ್ಟರ್ ಇರಬಹುದು ಅಥವಾ ಇತರ ಕೃಷಿ ಯಂತ್ರೋಪಕರಣಗಳಲ್ಲಿ ಬಳಕೆ ಮಾಡೋದಕ್ಕೂ ಕೂಡ ಅವರಿಗೆ ಎಲ್ಲ ಪ್ರಾತ್ಯಕ್ಷತೆಗಳನ್ನ ತೋರಿಸಿ ಬಳಕೆ ಮಾಡೋದಕ್ಕೂ ಕೂಡ ನಾವು ಸಹಕಾರ ಕೊಟ್ಟಿದ್ವಿ. ಇದನ್ನ ಹಲವಾರು ರೈತರು ಸದ್ಬಳಕೆ ಮಾಡಿಕೊಂಡಿದ್ರು. 2014-15 10 ವರ್ಷ ನಿರಂತರವಾಗಿ ಅವರು ಟ್ರ್ಯಾಕ್ಟರ್ಗೆ 10% ಜೈವಿಕ ಇಂಧನ ಎಣ್ಣೆ ಏನಿದೆಯಲ್ಲ ಅದನ್ನ ನೇರವಾಗಿ ಬಳಸಿ ಬಳಕೆ ಮಾಡಿಕೊಂಡು ಅವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ದೊರಕಿತು. ಅಂತಿಮವಾಗಿ ಜೈವಿಕ ಇಂಧನ ಉದ್ಯಾನದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಜೈವಿಕ ಇಂಧನ ಉದ್ಯಾನ ಎಲ್ಲರಿಗಿಂತ ಮುಂಚೆ ಪ್ರಾರಂಭ ಆಯಿತು ಇಡೀ ರಾಷ್ಟ್ರದಲ್ಲಿ, ಮತ್ತೆ ಸಾಕಷ್ಟು ಮಾಹಿತಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಜೈವಿಕ ಇಂಧನ ಉದ್ಯಾನದಲ್ಲಿ ಮಾಡಿದಂತಹ ಕಾರ್ಯಕ್ರಮಗಳು ಹೊರ ರಾಷ್ಟ್ರಗಳು, ಆಫ್ರಿಕಾ ಮತ್ತೆ ದಕ್ಷಿಣ ಅಮೆರಿಕಾ ಮತ್ತೆ ನೇಪಾಳ ಪೂರ್ವೋತ್ತರ ರಾಷ್ಟ್ರಗಳು ಎಲ್ಲವೂ ಇದನ್ನ ಬಳಕೆ ಮಾಡಿಕೊಂಡ್ರು. ಅವರೆಲ್ಲರೂ ಈಗ ಮುಂದುವರಿತಾ ಇದ್ದಾರೆ. ನಮ್ಮಲ್ಲಿ ಸ್ವಲ್ಪ ಆಡಳಿತ ಮತ್ತು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಸ್ವಲ್ಪ ಈ ಕಾರ್ಯಕ್ರಮ ಕುಂಠಿತ ಸಾಗ್ತಾ ಇದೆ. ಈಗ ನಡೀತಾ ಇರುವಂತಹ ಈ ಮಧ್ಯಪ್ರಾಚ್ಯ ಯುದ್ಧ ನೆನೆಸ್ಕೊಂಡಾಗ ಈಗೆಲ್ರಿಗೂ ಜ್ಞಾಪಕ ಬರಬಹುದು, ಜೈವಿಕ ಇಂಧನ ನಾವು ಆ ದಿವಸ ಹೆಚ್ಚಿನ ಮಟ್ಟದಲ್ಲಿ ಮುಂದಕ್ಕೆ ತಗೊಂಡು ಬಂದಿದ್ದರೆ ಇವತ್ತು ಖಂಡಿತ ಯಾರಿಗೂ ನಾವು ತಲೆಬಾಗಬೇಕಾಗ್ತಿರಲಿಲ್ಲ. ಕನಿಷ್ಠ ನಾವು 35% ಜೈವಿಕ ಇಂಧನವನ್ನು ತಯಾರು ಮಾಡಬಹುದಿತ್ತು, ಮತ್ತೆ ನಮ್ಮ ಆಮದನ್ನು ಕೂಡ ಸುಮಾರು 35-40% ವರೆಗೂ ನಾವು ಕಮ್ಮಿ ಮಾಡ್ಕೋಬಹುದಿತ್ತು. ಅದರಲ್ಲೂ ಎಥನಾಲ್ನಲ್ಲಿ ನಾವೀಗಾಗಲೇ ಮಾಡ್ತಾ ಇದ್ವಿ 20%, ಆದರೆ ಈಗ ಸದ್ಯದ ಮಟ್ಟದಲ್ಲಿ 0.5% ಮಟ್ಟದಲ್ಲಿ ನಾವು ಬಳಕೆ ಮಾಡ್ತಾ ಇದ್ದೀವಿ. ಜೈವಿಕ ಇಂಧನ ಉದ್ಯಾನದ ಬಗ್ಗೆ ಮತ್ತು ಈ ಜೈವಿಕ ಇಂಧನಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ ಸರ್? ಜೈವಿಕ ಇಂಧನ ಉದ್ಯಾನದಲ್ಲಿ ನೇರವಾಗಿ ಉದ್ಯಾನಕ್ಕೆ ಸಂಪರ್ಕ ಬೆಳೆಸ್ತು ಅಂತಂದ್ರೆ ಅಲ್ಲಿ ಮಾಹಿತಿ ಸಿಕ್ಕತ್ತೆ. ತಮಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅಲ್ಲಿನ ಮುಖ್ಯಸ್ಥರು ಯಾರಿದ್ದಾರೆ ಸಲಹೆಗಳು ಬೇಕಿದ್ರೆ ಕೇಳಿದ್ರೆ ನಾವು ಎಲ್ಲ ರೀತಿ ಮಾಹಿತಿ ಕೊಡೋದಕ್ಕೆ ಸದಾ ಸಿದ್ಧವಾಗಿರ್ತೇವೆ. ಒಳ್ಳೆದು ಸರ್. ಹಾಸನದ ಮಡೆನೂರಿನ ಸಮೀಪ ಇರುವಂತಹ ಜೈವಿಕ ಇಂಧನ ಉದ್ಯಾನದ ಪಕ್ಷಿನೋಟದ ಒಂದು ಪರಿಚಯವನ್ನ ಬಹಳ ಸೊಗಸಾಗಿ ಇದುವರೆಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಜೈವಿಕ ಇಂಧನ ಉದ್ಯಾನ ಮಡೆನೂರಿನ ಪಕ್ಷಿನೋಟ ಕುರಿತಂತೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಬಾಲಕೃಷ್ಣಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಕೃಷಿಕ ಮಿತ್ರರೇ, ಇದೇ ಬಾನುಲಿ ಪ್ರಾಯೋಜಿತ ಸರಣಿಯ ಮುಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನವಾಗಿ ಹೊಂಗೆ ಈ ವಿಚಾರವಾಗಿ ಹಾಸನ ತಾಲೂಕು ಮಡೆನೂರಿನ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ರೈತ ಬಾಂಧವರೇ, ತಾವೆಲ್ಲರೂ ನಿರೀಕ್ಷೆಯಿಂದ ಕಾಯುತ್ತಿರುವ ಸಮಯ ಇದೀಗ. ನಾವು ಕಳೆದ ಸಂಚಿಕೆಯ ವಿಚಾರವಾಗಿ ಕೇಳಿದಂತಹ ಪ್ರಶ್ನೆ ಹಾಗೂ ಸರಿ ಉತ್ತರ ಜೊತೆಗೆ ಲಾಟರಿ ಮೂಲಕ ಆಯ್ಕೆಯಾದ ವಿಜೇತ ಶ್ರೋತೃವಿನ ಹೆಸರನ್ನ ಪ್ರಕಟ ಮಾಡುವ ಸಮಯ. ಕಳೆದ ವಾರದ ಕಾರ್ಯಕ್ರಮದಲ್ಲಿ ನಾವು ಕೇಳಿದಂತಹ ಪ್ರಶ್ನೆ, ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಯಾವಾಗ ಪ್ರಾರಂಭವಾಯಿತು ಅಂತಂದ್ರೆ ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್ ಯಾವಾಗ ಪ್ರಾರಂಭವಾಯಿತು? ಸರಿಯಾದಂತಹ ಉತ್ತರ 2007. ತುಂಬಾ ಜನ ಸರಿಯಾದಂತಹ ಉತ್ತರವನ್ನು ಬರೆದು ಕಳುಹಿಸಿದ್ರಿ. ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪಿ ಲಾಟರಿ ಮೂಲಕ ಆಯ್ಕೆಯಾದ ವಿಜೇತ ಶ್ರೋತೃವನ್ನು ಈಗ ಪ್ರಕಟ ಮಾಡುತ್ತಿದ್ದೇವೆ. ವಿಜೇತರು ಹಾಸನ ತಾಲೂಕು ತಂಬ್ಲಾಪುರ ಗ್ರಾಮದ HD ಶ್ರದ್ಧಾ. ಶ್ರದ್ಧಾ ಅವರಿಗೆ ಅಭಿನಂದನೆಗಳು. ಹಾಗೇನೆ ಸರಿಯಾದಂತಹ ಉತ್ತರವನ್ನು ಬರೆದು ಕಳುಹಿಸಿದ ನಮ್ಮ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು. ಇನ್ನು ಇಂದಿನ ಕಾರ್ಯಕ್ರಮಕ್ಕೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ, ಗಮನಿಸಿಕೊಳ್ಳಿ. ಜೈವಿಕ ಇಂಧನ ಉದ್ಯಾನ ಯಾವಾಗ ಪ್ರಾರಂಭವಾಯಿತು? ಈ ಕುರಿತಂತೆ ಇಂದಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣಗೌಡ ಅವರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಪ್ರಶ್ನೆಯನ್ನು ಗಮನಿಸಿಕೊಳ್ಳಿ. ಜೈವಿಕ ಇಂಧನ ಉದ್ಯಾನ ಯಾವಾಗ ಪ್ರಾರಂಭವಾಯಿತು? ನಿಮ್ಮ ಸರಿಯಾದಂತಹ ಉತ್ತರಗಳು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನೀವು ಬರೆಯುವ ಪತ್ರದಲ್ಲಿ ನಿಮ್ಮ ಹೆಸರು, ವಿಳಾಸ ತಪ್ಪದೇ ದೂರವಾಣಿ ಸಂಖ್ಯೆಯನ್ನು ನಮೂದು ಮಾಡಿ ಅಂಚೆ ಕಾರ್ಡಿನಲ್ಲೇ ಬರೆದು ಕಳುಹಿಸಿಕೊಡಿ. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಹಸಿರು ಇಂಧನ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573-202. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದುವರೆಗೆ ಹಸಿರು ಇಂಧನ ಹಸಿರು ಇಂಧನ ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೆನೂರು ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಕಾರ್ಯಕ್ರಮ ಅರಳಿಕಟ್ಟೆ, ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್. ಕೇಳಿ ಕಾರ್ಯಕ್ರಮ ಅರಳಿಕಟ್ಟೆ. ಶಂಕರಣ್ಣಪ್ಪ, ನೋಡು ನಿನ್ನ ಮುಖದಲ್ಲಿ ಇಷ್ಟೊಂದು ಲವಲವಿಕೆ ಯಾಕೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಏನು ಇಷ್ಟೊಂದು ಖುಷಿಯಾಗಿದೆಯಾ? ಮತ್ತೆ ಖುಷಿ ಅಲ್ವಾಪ್ಪ, ಅದೇ ಆಡಗ ಇಲ್ವಾ, ತಗೆಯಾರಿದ ಭೂಮಿಗೆ ಮಳೆ ಬಂದ್ರೆ ಎಷ್ಟು ಖುಷಿ ಆಗ್ಬೇಕು, ಮತ್ತೆ ಖುಷಿ ಆಗಕ್ಕಲ್ವಾ. ಅಂದ್ರೆ ಕಳೆದ ವಾರ ಒಳ್ಳೆ ಮಳೆ ಬಂತು ಅಂತ ಹೇಳ್ತಿದ್ಯಾ. ಮತ್ತೆ ಏನು ದಾಹ ಅಂದ್ರೆ ಹೇಳಕ್ ತೀರ್ದಣ್ಣ, ಮಾಯಿನ ಫಸ್ಲೆಲ್ಲ ನೆಲ ಕಚ್ಬಿಟ್ಟು ಚಾಪೆ ಒಳಗೆ ಬಿದ್ದಂಗ ಆಗ್ಬಿಟ್ಟಿತ್ತೆ. ಹುಯ್ದ ಆಡ್ತಾರಲ್ಲ ಚಾಪಿಗೆ, ಹಂಗ್ ಬಿದ್ದೋಗ್ಬಿಟ್ಟಿತ್ತೆ ಚಾ ಮಾಯಿನ ಫಸ್ಲು. ತೆಂಗಿನ ಮರಗಳು ಎಲ್ಲ ಬೆಳೆದ್ ಬಂದೋಗ್ಬಿಟ್ಟವೆ. ಹೊಸ ಸಸಿಗಳು ನೀರ್ ಎಷ್ಟ್ ಬಿಟ್ರು ಏನು ಉಪಯೋಗ ಆಗ್ತಾವೆ, ಏನ್ ಬತ್ತಿ ಬಗ್ಗಿ ಹೋಗ್ತಾ ಇದಾವೆ. ಹಂಗಾಗಿ ಮಳೆ ಆಗ್ಲಾಗಿ ಇಷ್ಟೊಂದು ಖುಷಿ ಆಗಿದ್ಯಾ? ಆಮೇಲೆ ಬೋರ್ ಎಲ್ಲಿಗೋದು ಗೊತ್ತಾ, ಒಂದ್ ಅರ್ಧ ಗಂಟೆ ಮಕ ಕೂಗ್ದಂಗ್ ಹೋಗುದ್ ರಪ್ಪತ್ತ ಸುಮ್ಮನೆ ಆಗ್ತೈತೆ ಕಣ್ಣು. ಏನಿಂಗ್ ಹಿಂಸೆ ಕೊಡ್ತೀರಾ, ಸಾವಿರಾರು ಅಡಿಯಿಂದ ನೀರ್ ಎಲ್ಲಿಂದ ತರ ನಾನು ಅಂತ. ಹಂಗಾಗಿ ಸರಿ, ಈ ನಿನ್ ಕುಸಿಯ ಒಸಿ ಅಣ್ಣನ ಹತ್ರ ಒಂದು ಹಂಚ್ಕೊಳ್ಳೋದಂತೆ ಪುರ್ಸತ್ತಾಗಿದ್ಯಾ ತಾನೆ? ಹೇಳಪ್ಪ ಬಾ ಮತ್ತಿಲ್ಲ ಅಣ್ಣ, ನಮ್ಮ ಮನೆ ಕಡೆಗೆ ಹೋಗ್ಬಿಟ್ಟು ಅಣ್ಣ ಮಾತಾಡ್ಸ್ಕ ಬರೋದಂತೆ. ಅಣ್ಣಯ್ಯ ಶಂಕರಣ್ಣ, ನೋಡಿಲಿ ರಮೇಶ್ ಅಣ್ಣನ ಕರ್ಕ ಬಂದಿದೀನಿ. ಓಹ್, ರಮೇಶ್ ಅಣ್ಣ ಕರ್ಕ ಬಂದ್ಬಿಟ್ಟೆ ಇವತ್ತು. ರಮೇಶ್ ಅಣ್ಣನ ಈ ಲವಲವಿಕೆ ಎಷ್ಟು ಅಂತಂದ್ರೆ ನೋಡಿ ನನಗೆ ಸಾಕಾಗ್ಲಿಲ್ಲ, ಹೇಳ್ಬೇಕು ಅನ್ನಿಸ್ತು. ಇಷ್ಟೊಂದು ಯಾಕೆ ಖುಷಿ ಆಗೋನ್ ಕೇಳು ಅಣ್ಣಯ್ಯ. ಮತ್ತೆ ಖುಷಿ ಅಲ್ವಾ? ಓಹ್, ಮಳೆ ಬಂತಲ್ಲ ಅದಕ್ಕೆ ಭಗವಂತ ಜೀವ ಕೊಟ್ಟಂಗ. ಜೀವ ಕೊಟ್ಟರು ಕೊಡ್ಲಿ, ಜೀವ ತಂಪಾಯ್ತಲ್ಲ. ಈಗ ಪೇಪರ್ನಾಗೆ, ಟಿವಿನಲ್ಲಿ, ಮೊಬೈಲ್ನಾಗೆಲ್ಲ ಒಂದ್ ಪಿಕ್ಚರ್ ಬತ್ತೈತೆ, ಈ ಸೂರ್ಯ ಸ್ಟ್ರಾ ಹಾಕೊಂಡು ಮೇಕ್ ಎಳ್ಕಂತ ಇದ್ದಾನೆ ಅನ್ನಂಗೆ ಹಾಕಿದ್ದು. ದೇಹದಾಗಿರ ನೀರಿನ ಅಂಶನೆಲ್ಲ ಎಳ್ಕೊಂಡು, ಹುಷಾರು ನೀವು ಹೊರಗೆ ಬರ್ಬೇಡ್ರಿ, ಒಂದ್ 12 ಗಂಟೆಯಿಂದ 3 ಗಂಟೆ ತನಕ ಅಂತ ರೇಡಿಯೋದಾಗೆ ಟಿವಿನಾಗೆಲ್ಲ ಹೇಳ್ತಾರಲ್ಲ, ಅದನ್ನ ಒಳ್ಳೆ ಚಿತ್ರದ ರೂಪ ಹಾಕಿದ್ರು ಕಣ್ಣಣ್ಣ. ಓ, ಎಂತ ಚಂದ ಅಲ್ವಾ ಅದು? ಏ, ಚೆನ್ನಾಗಿರ್ತದೆ. ಅವು ಎಲ್ಲ ಒಂಥರ ಕಲೆ ಯಾಕಂದ್ರೆ ವಿಚಾರಗಳನ್ನ ಹಂಗೆ ತೋರಿಸ್ಬೇಕು, ಹೇಳ್ಬೇಕು ಅನ್ನೋದನ್ನ ಬಾರಿ ಚೆನ್ನಾಗಿ ಹೇಳ ಅಂತ ಕಲಾವಿದರು ಅವರಲ್ಲ ನಮ್ಮ ಜೊತೆಲಿ, ಅದೇ ಒಂದ್ ಸಂತೋಷ. ಇಂತಿಂತರು ಇದ್ಕೊಂಡು ಈ ರೂಪದಲ್ಲಿ ಈ ತರದಲ್ಲಿ ಹೇಳ್ತಾರಲ್ಲ, ಬಾರಿ ಸಂತೋಷ ಆಯ್ತದ. ಮತ್ತೆ ಅದರಲ್ಲೂ ಇನ್ನೊಂದೇನ್ ಗೊತ್ತಾಣಯ್ಯ ನೋಡು, ಈಗ ಕಳೆದ ಸೋಮವಾರದಿಂದ ಹೊಸ ಮಳೆ ಶುರುವಾಯ್ತು. ಹೊಸ ಮಳೆ ದಿನನೇ ರಮೇಶ್ ಅಣ್ಣನ ಊರಿಗೆ ಮಳೆ ಬಂತಂತ ನೋಡು. ಅಂತ ಬರದ್ ನಾಡು ಅಂತ ನಾವೇನ್ ಕರಿತೀವಿ, ನಮ್ಗೀಗೊಂದು 3-4 ತಿಂದಂತೂ ಚೆನ್ನಾಗೆ ಬತ್ತೈತೆ ಮಳೆ. ಮಧ್ಯಾಹ್ನ ಆಯ್ತು, ಸಂಜೆ ಆಯ್ತು, ಒಳ್ಳೆ ಕರಿ ಜನ ಕೂತಂಗ್ ಕೂತ್ಕೊಬಿಡ್ತದೆ ಮೋಡ. ಒಂದ್ ಅರ್ಧ ಗಂಟೆ 1 ಗಂಟೆ ಸುಮಾರಿಗೆ ಬಂದು ಏನ್ ಮಿಂಚು ಸಿಡ್ಲು ಅಂತಂತೀಯ, ಗುಡ್ ಗುಡ್ ಗುಡ್ ಗುಡ್ ಗುಡ್ ಗುಡ್ ಗುಡ್ ಅಂತಂದ್ಲಾಗಿ ಈ ಪಳ್ ಪಳ್ ಪಳ್ ಅನ್ನೋದಕ್ಕೆ ಕರೆಂಟ್ ಇರಕಲ್ಕಂತ. ನಾನು ಮನೆ ದಿವಸ ಏನ್ ಮಾಡ್ದೆ ಗೊತ್ತಾ, ಎದ್ರಕ್ಕೆ ಆಗ್ಬಿಡದ ಅಷ್ಟೊಂದು ಗುಡುಗು ಸಿಡ್ಲು, ಸಿಕ್ಕಾಪಟ್ಟೆ ಗುಡುಗು ಸಿಡ್ಲು. ಈ ಗುಡುಗು ಸಿಡ್ಲಿಗೆ ಇದ್ ಮಾಡ್ಕೊಂಡು ಏಮಾಬಿಟ್ಟೆ, ಕೊನೆಗೆ ನನಗೆ ಬೇಜಾರಾಗ್ಬಿಡ್ತು. ಕೊನೆಗೆ ಮಕ್ಳು ಮರಿ ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಹಾಲೊಳಗೆ ಕೂರಿಸ್ಕೊಂಡು ಕತೆ ಹೇಳ್ಕೊಂಡ್ ಕೂತ್ಕೊಂಡೆ. ಯಾಕೆಂದ್ರೆ ಹೊರಗೆ ಹೋಯ್ತವೆ, ಕಿಟಕಿ ತಕ್ಕ ಹೋಗೋದು, ಬೆಳಕ್ ಬಂದಾಗ ಬಗ್ ಬಗ್ ನೋಡಕ್ ಹೋಗೋದು, ಈ ತರದವೆಲ್ಲ ಮಾಡ್ತಾವಲ್ಲ ಅಂತ ಅನ್ಕೊಂಡು ಏನಾದ್ರು ಒಂಚೂರು ಕತೆ ಪತೆ ಹೇಳಿದ್ರೆ ಸುಮ್ಮನೆ ಕೂತ್ಕೊತವೆ. ಒಳ್ಳೇದು ಬಿಡು, ಇಂತ ಟೈಮ್ನಾಗೆ ನೀನ್ ಒಳ್ಳೆ ಪ್ಲಾನ್ ಮಾಡ್ಕೊಂಡು ಎಲ್ಲರೂ ಒಂದ್ ಕಡೆ ಕೂರಿಸ್ಕಂದಲ್ಲ, ಇದು ನಿಜವಾಗ್ಲೂ ಬಹಳ ಖುಷಿ. ಯಾಕೆಂತಂದ್ರೆ ಆಗ್ಲೇ ರಮೇಶ್ ಅಣ್ಣ ಹೇಳ್ದಂಗೆ ಈ ಕಿಟಕಿ ಪಟಕಿ ಹೋದಾಗ ಬೆಳಕ್ ಬತ್ತದಲ್ಲ, ಏನ್ ಶಾರ್ಪ್ ಇರ್ತದೆ ಅಂತಂದ್ರೆ ಅದು ಮಕ್ಳವಲ್ಲ, ಮಕ್ಳು ಕಣ್ಣಿಗೆ ಅದು ಹಾಕಲ್ಲ ಹಾಕಲ್ಲ. ಒಳ್ಳೆ ಕತೆ ಬೇರೆ ಹೇಳ್ಕೊಟ್ಟೆ ಅಂತ ಮಕ್ಳಿಗೆ ಕತೆನೂ ಹೇಳ್ಕೊಟ್ಟೆ. ಅವು ಓದಿರ್ತೇನಲ್ಲ, ಮತ್ತೆ ಚಿಕ್ಕ ಮಕ್ಳಾಗಿದ್ದಾಗೆಲ್ಲ ಹೇಳ್ಕೊಟ್ರವೆಲ್ಲ ನೆನಪಿರ್ತಾವ, ಒಂದೊಂದು ಆ ಟೈಮಿಂಗ್ ನೆನಪು ಬಿಡ್ತಾವ ನಂಗೆ. ಈ ಗುಡುಗು ಸಿಡ್ಲು ಬಂದಾಗ ಅದಕ್ಕೆ ಸಂಬಂಧಪಟ್ಟ ನೆನಪು ಬಂದ್ಬಿಡ್ತವೆ, ಮಳೆ ಬಂದಾಗ ಅದಕ್ಕೆ ಸಂಬಂಧಪಟ್ಟ ನೆನಪು ಬಂದ್ಬಿಡ್ತವೆ, ನೆನಪು ಬಂದವೆಲ್ಲ ಹೇಳೋದು. ಅದನ್ನೇ ಈಗ ಅವರು ರೇಡಿಯೋದಾಗೆ ಟಿವಿನಾಗೆ ಎಲ್ಲ ಹೇಳ್ತಾರಲ್ಲ, ಈ ಮುಂಗಾರು ಮಳೆ ಹೊತ್ತಿನಾಗೆ ಬಯಲ್ ಪ್ರದೇಶದಾಗ ನೀವು ಇರಬೇಡಿ, ಇರಬೇಡಿ, ಮರ ಮಂಡಿ ಬಡ್ಡೆಲ್ ಕೂತ್ಕೋಬೇಡಿ. ಯಾಕೆಂದ್ರೆ ಭೂಮಿನಲ್ಲಿ ತನು ಅಂಶನೇ ಇರಕಲ್ವಲ್ಲ, ಅದು ಈ ಮನುಷ್ಯ ಸ್ವಲ್ಪ ತನುನೆ ಕರೆಂಟ್ ವೈರಂಗ್ ಮಾಡ್ಕೊಂಡ್ಬಿಡ್ತಂತೆ, ಒಳಗಡಿಕ್ ಹೋಗಕ್ ಹೊರನಾಗಿ ಹೋಗ್ಬಿಡ್ತಾನೆ. ಹಂಗೆ ಹುಷಾರ್ ಕಣಪ್ಪ, ಮರದಡಲ್ಲೂ ನಿಂತ್ಕೋಬೇಡ್ರಿ, ಒಸಿ ಸುರಕ್ಷಿತವಾದ ಜಾಗ. ಆಮೇಲೆ ನಮ್ಮ ಹುಡುಗ್ಲು ಮೊಬೈಲ್ ಎಲ್ಲ ನೋಡಿ ಹೇಳ್ತಾರಲ್ವ, ಇವತ್ ಮಳೆ ಐತೆ ಮಳೆ ಇಲ್ಲ ಅಂತ, ಅದಕ್ಕೂ ದಿಕ್ ತಪ್ಪಿಸಿ ಬರ್ತಾ ಇತ್ತು ಮಳೆ. ಈಗ ಹೇಳಿ ಟೈಮ್ನಾಗೆ ಮಳೆ ಬರಕಲ್ಲ, ಹಂಗಾಯ್ತೈತೆ. ಆಮೇಲೆ ಈಗೆಲ್ಲವ ರಮೇಶಣ್ಣ ಗುಡುಗು ಸಿಡ್ಲಿಂದ ಒಂದೊಂದು ಆಪ್ ಬಂದ್ಬಿಟ್ಟವೆ, ಆಮೇಲೆ ಮಳೆ ಬರ್ತದೋ ಇಲ್ವೋ ಅಂತ ಹೇಳಕ್ಕೆ ಆಪ್ ಬಂದವೆ, ಆಮೇಲೆ ಈ ನಮ್ಮ ವಾತಾವರಣ ಹೆಂಗಿರ್ತದೆ ಏನು ಅಂತ ಹೇಳಿ ತಿಳ್ಸಕ್ಕೆ, ತಂಡಿ ಇರ್ತದೋ ಬಿಸಿ ಇರ್ತದೋ, ನಮಗೆ ಯಾವ್ಯಾವ ಬೇಕು. ಆಮೇಲೆ ಅದರಲ್ಲೂ ಸಿಗ್ತವೆ ಒಂದ್ 10-12 ಅಂತ ಅನ್ಕೊಂಡು ಎಲ್ಲನೂ ಡೌನ್ಲೋಡ್ ಮಾಡ್ಕೊಂಡು ಎಲ್ಲನೂ ತೆಗೆದು ತೆಗೆದು ನೋಡೋದು. ಈಗ ನಮಗೆ ಮಳೆ ಬೇಕಾದಾಗ ಮಳೆ ಯಾವ್ದ್ರಲ್ಲಿ ಜಾಸ್ತಿ ಬರ್ತದೆ ಅಂತ ತೋರಿಸ್ತಾರೆ ಅಂತ ಅವು ತೆಗೆದು ನೋಡಕ್ಕೆ, ಮಳೆ ಬೇಡದೆ ಇದ್ದಾಗ ಕಡಿಮೆ ಅದು ತೋರಿಸ್ತೈತ ಅದ್ ತೆಗೆದು ನೋಡಕ್ಕೆ. ಈಗ ಗೌರ್ಮೆಂಟ್ ನಾವು ಅವೇ ಕೆಲವು ನಮ್ಮ ಕೇಂದ್ರ ಸರ್ಕಾರದವು ಇಂಥವೆಲ್ಲವ ಅವೇ ಅಂತವ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳೋದು ಒಳ್ಳೇದು. ಅದ್ ಹೆಂಗೆ ಅಂದ್ರೆ ಮುಂಚಿತವಾಗಿ ರಮೇಶ್ ಅಣ್ಣ 2-3 ಗಂಟೆ ಮುಂಚಿತವಾಗಿ 4 ಗಂಟೆ ಮುಂಚಿತವಾಗಿ ಅವ್ರು ಹಾಕ್ಬಿಡ್ತಾರೆ, ಇಂಥ ಕಡೆಯ ಸಿಡ್ಲು ಬರ ಅಂತ ಚಾನ್ಸ್ ಐತೆ, ಇಂಥ ಕಡೆಯ ಗುಡುಗ್ ಬರ ಅಂತ ಚಾನ್ಸ್ ಐತೆ, ಇಂತ ಹೊತ್ತಿಗೆ ಅದು ಬತ್ತದೆ ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ. ಆಮೇಲೆ ಮಳೆದು ಅಷ್ಟೇ, ಇನ್ನೊಂದ್ 2 ಗಂಟೆನಲ್ಲಿ ಇಂತ ಭಾಗದಲ್ಲಿ ಮಳೆ ಬರ ಅಂತ ಸಾಧ್ಯತೆ, ಇನ್ನೊಂದು 3 ಗಂಟೆನಲ್ಲಿ ಇಂತ ಮಳೆ ಬರ ಅಂತ ಸಾಧ್ಯತೆ ಐತೆ. ಹೆಚ್ಚು ಕಮ್ಮಿ ವಾರ 15 ದಿವಸದ ಕೊಟ್ಬಿಡ್ತಾರ ಅವರು, 10 ದಿವಸದವರೆಗೂ ಇಂಥ ದಿವಸ ಇಷ್ಟು ಮಳೆ ಬರ ಅಂತ ಸಾಧ್ಯತೆ ಐತೆ, ಇಷ್ಟು ಉಷ್ಣಾಂಶ ಇರ ಅಂತ ಸಾಧ್ಯತೆ ಐತೆ. ಆಮೇಲೆ ನೋಡಿ, ಈಗ ನಾವ್ 2 ಇಟ್ಕೋಬೇಕು, ಉಷ್ಣಾಂಶಕ್ಕೂ ಇಟ್ಕೋಬೇಕು ಮಳೆಗೂ ಇಟ್ಕೋಬೇಕು. ಯಾಕೆ ಅಂತ ಅಂತಾರೆ, ಉಷ್ಣ ಮೊನ್ನೆವರೆಗೂ ಭಾರಿ ತಡ್ಕೊಂಡಿದ್ದಾರೆ ಚೂರ. ಅವತ್ತು ಮಳೆ ಬಂತಲ್ಲ ಕಳೆದ ಬುಧವಾರ ರಮೇಶಣ್ಣ, ಅವತ್ತಿನ ರಾತ್ರಿ ನೋಡಿ ನಾನು ಕಣ್ಮುಚ್ಚಿರೋದು, ಅಂದ್ರೆ ಒಳ್ಳೆ ನಿದ್ದೆ ಮಾಡಿರೋದು ಮೇಲ್ಗಡೆ ಬೇರೆ ಸುತ್ತ ಇರ್ತದ ಅದ್ಯಾವಾಗ ಬೀಳ್ತದ ಅಂತ ಅದ್ ಬೇರೆ ಭಯ ನಂಗೆ ಆಯ್ತಾ. ಆಮೇಲೆ ಅದ್ರ ಗಾಳಿ ಎಲ್ಲ ಪೂರ್ತಿ ಬರೀ ಬಿಸಿ ಗಾಳಿನೇ, ಏನೊಂದು ತಣ್ಣಗಿರೋದು ತಂಪಿಗಿರೋದು ಅಂತ ಹೇಳಿ ಇಲ್ವೇ ಇಲ್ಲ. ಏನ್ ಸೃಷ್ಟಿ ಮಾಡೋದಲ್ವಲ್ಲ, ಇರೋದನ್ನ ಒಂಚೂರು ಗುಡ್ಡ ಹಾಕಿ ನಮ್ಮ ಮೇಲೆ ಬಿಡೋದು. ಇನ್ನೊಂದೇನು ಅಂದ್ರೆ ಈ ಪ್ಯಾನ್ ಹಾಕಂದ ಗಣೆ ಆ ಪ್ಯಾನಿನ ಗಾಳಿ ಬತ್ತೈತೆ, ಅಕ್ಕಪಕ್ಕ ಇದು ಧೂಳೆಲ್ಲ ಬರ್ತದೆ ಬರ್ತದೆ, ಇದರಿಂದ ಅರ್ಧ ಹೊಸಿ ಈ ಮೂಗುಗೆಲ್ಲ ಕಟ್ಕೊಂಡು ಶೀತ ಆಯ್ತದೆ. ಹೊಸಿ ಉಸಿರಾಡಕ್ ಸಲುವಾಗಿ ಫ್ಯಾನ್ ಹಾಕಿ ಅಂತೀವ, ಬೆಳ್ಕರೀತಿ ಮಕ ಕೂತ್ಕೊಂಡಿರ್ತದೆ. ಈಗ ಎಲ್ಲ ಹಳ್ಳಿಗಳು ಈಗ ಏನಾಗ್ಬಿಡ್ತು ಅಂತಂದ್ರೆ ಅಣ್ಣ, ಮೊದ್ಲಾಗಿದ್ದೀರಾ ಈ ನಾಡಂಚಿಂದು ಕೈ ಹಂಚಿಂದು ಮನೆಗಳಿರೋವು, ಇತ್ತೀಚೆಗೆಲ್ಲ ಈ ಆರ್ ಸಿ ಸಿ ಮನೆಗಳು ಅಂತಂತೇಳಿ ಈ ನಗರದ್ದು ಪ್ಯಾಸನ್ ಎಲ್ಲ ಬಂದ್ಬಿಡ್ತಾ ಹಳ್ಳಿಗೆ. ಈಗ ಎಲ್ಲಾ ಕಡೆ ಈ ಆರ್ ಸಿ ಸಿ ಮನೆಯಾಗಿ ಗಾಳಿ ಆಟವೆ ಹೊಸಿ ಕಡಿಮೆ ಆಗ್ಬಿಟ್ಟೈತೆ ಮನೆಯೊಳಗೆ. ಹಂಗಾಗಿ ಅಣೆಯ ಹೇಳ್ದಂಗೆ ಈಗ ಎಲ್ಲರೂ ಪ್ಯಾನಿನ ಮೊರೆ ಪ್ಯಾನಿನ ಮೊರೆ ಹೋಗ್ಬೇಕಾಗೈತೆ. ಈಗ ಒಂದ್ ಮೂರ್ ದಿನದಿಂದ ನೋಡ್ಬೇಕು ನೀನು ಅಣೆಯ, ಈ ಸಿಡ್ಲು ಗುಡುಗು ಮಿಂಚಿಗೆ ಕರೆಂಟೇ ಇಲ್ಲ ಅಂತೀನಿ ಮೂರ್ ದಿನದಿಂದ. ಹಗಲು ರಾತ್ರಿ ಆ ಸೌಕರ್ಯ ಏನ ಇರುತ್ತೆ ಅಂತ ಇಟ್ಕೊಂಡು ನಾನು 24 ಗಂಟೆ ಸೇವೆ ಮಾಡ್ತೀವಿ ಅಂತ ಇಲಾಖೆಯವ್ರು ಮಾಡಿದ್ರು, ಅವರು ಮನಸ್ಸರೆ ತಾನೆ. ಈಗ ಟೌನ್ ಆಗಾದ್ರೆ ಹೊಸಿ ಹತ್ತತ್ರದಾಗ ಇರ್ತವೆ ಸರಿ, ಹಳ್ಳಿಗಳಾಗಾದ್ರೆ ಕಿಲೋಮೀಟರ್ ಗಟ್ಲೆ ದೂರದಾಗ ಎಲ್ಲಿ ಸಾಗೆ ಬಿತ್ತೋ ಎಲ್ಲಿ ಮರ ಬಿತ್ತೋ ಹುಡ್ಕಕ್ಕೆ ಒಂದಿಸ್ಬೇಕು. ಆಮೇಲೆ ರಾತ್ರಿ ಕೆಲಸ ಮಾಡಕ್ಕೆ ಆ ಜಾಗಕ್ಕೆ ವೆಹಿಕಲ್ ಗಳು ಹೋಗ್ತವೆ ಎಲ್ಲ ಗೊತ್ತಿಲ್ಲ, ಲಾರಿ ತರಬೇಕು, ಟಿಸಿ ಇಡಬೇಕು, ವೈರ್ ಕಟ್ ಮಾಡಬೇಕು, ಮತ್ತೊಂದು ಏನೇನ ಇರ್ತದೆ ಅಂದ್ರೆ ಸಿಕ್ಕಾಬಟ್ಟೆ ಕೆಲಸ ಜಾಸ್ತಿ ಹಿಡಿತದೆ. ಆಮೇಲೆ ಕಂಡಿಡಿಯೋದು ಕಷ್ಟವಲ್ಲ, ಇಂತ ಕಡೆ ಹೋಗೈತೆ ತೊಂದರೆ ಆಗೈತೆ ಅಂತವ, ಕಂಡಿಡ್ದು ಕಂಡಿಡ್ದು ಮಾಡೋದೈತಲ್ಲ ಅದು ಕಷ್ಟ. ಆಮೇಲೆ ಈ ಮಳೆ ವಿಚಾರಕ್ಕೆ ಬಂದಾಗ ಅಣೆಯ, ಈಗ ನೀನ್ ಕಾಣಂಗೆ ಕಳೆದ ವಾರ ಆಚೆ ವಾರದಲ್ಲಿ ಒಂದು 9 ಗಂಟೆ ಆದ್ರೂ ಏನ್ ಹಿಮ ಬಿದ್ದಂಗ್ ಬಿದ್ದಂಗ್ ಬಿದ್ದಂಗ್ ಬೀಳ್ತಾ ಇರೋದು, ಅದ್ ಕಂಡು ನಮ್ಮಪ್ಪವ್ರ ತಮ್ಮ ಹೇಳ್ತಾ ಇರೋ ನಮ್ ಚಿಕ್ಕಪ್ಪರು, ಇದು ಹಿಂಗೆ ಹಿಮ ಬೀಳ್ತೈತೆ ಅಂತಂದ್ರೆ ಇನ್ನೊಂದ್ ವಾರದಾಗೆ ಗ್ಯಾರಂಟಿ ಜೋರ್ ಮಳೆ ಬರ್ತದ ನೋಡು ಅಂತ ಹೇಳಿದ್ರೆ, ಅಂದ್ರೆ ಹಿರಿಕರು ಅನುಭವ ಆಯ್ತಲ್ಲ ಅಣೆಯ, ಅದು ನನ್ಗಾಗೋ ದಿಟ ಅನಿಸ್ತು ನೋಡು. ಕರೆಕ್ಟ್ ಕರೆಕ್ಟ್, ಅವರು ಕರೆಕ್ಟ್ ಆಗಿ ಹೇಳ್ತಾರೆ. ಈಗ ಅಲ್ಲಿ ಅಣ್ಣ ಅಲ್ಲೊಂದು ಬಸ್ಲೇಕಲ್ ಗುಡ್ಡ ಅಂತ ಐತಿ, ಅವಾಗಿನ ಕಾಲದ ಒಂದು ಸಣ್ಣ ಕತೆ, ಅರ್ಧ ದಿಸ್ಕೆ ರಾಗಿ ಮುಗ್ದೋಗ್ಬಿಟ್ಟು ಅಂತ. ಈಗ ಪಾಪ ಗೌಡ್ರ ಮೇಲೆ ರಾಗಿದ್ದು, ಎಕರೆ ಗಟ್ಲೆ ಬೆಳೆದವರು ದೊಡ್ಡ ಮೇಲೆ ವರ್ಷನ್ ಗಟ್ಲೆ ರಾಗಿ ಇಟ್ಕೊಂಡು ಅಲ್ಲಿ ಏನಾರ ಮಾಡಿ ಅವ್ರ ತಾವ್ ರಾಗಿ ಸಾಲ ಇಸ್ಕೋಬೇಕು. ಮಳೆ ಬರುತ್ತೆ ಅಂತ ಗ್ಯಾರಂಟಿ ಆದ್ರೆ ಆ ಗೌಡ ಪಾಪ ಅವ್ರಿಗೆ ಕೊಡೋದು, ಇವ್ ಮಳೆ ಬರೋ ಗ್ಯಾರಂಟಿ ಅಂತ ತೋರಿಸ್ಬೇಕು ಅಂತಂದ್ರೆ ಆ ಗುಡ್ಡಕ್ಕೆ ಕಾವಳ ಮೇದ್ಬಿಟ್ರೆ, ಅಂದ್ರೆ ಆ ಗುಡ್ಡದ ಮೇಲೆ ಕಾವಳ ಬಿತ್ತು ಅಂತಂದ್ರೆ ಗ್ಯಾರಂಟಿ ಮಳೆ ಬರ್ತದೆ, ಅಷ್ಟು ವಿಶ್ವಾಸ. ಅವಾಗ ಇವರೆಲ್ಲ ಸೇರ್ಕೊಂಡು ಹಿಂದಿನ ದಿವಸ ಹೋಗಿ ಒಂದಷ್ಟು ಹಸಿ ಸೌದಿನೆಲ್ಲ ಕಡ್ದು ಹಸಿ ಸೊಪ್ಪನೆಲ್ಲ ಕಡ್ದು ಬೆಂಕಿ ಹಚ್ಚಿಬಿಡೋದು ಬೆಳಗಿನ ಜಾವಕ್ಕೆ ಕರ್ಕೊಂಡೋಗಿ ತೋರಿಸ್ಬಿಡೋದು ಅಂತ ಅಂದ್ರೆ ಹೊಟ್ಟೆ ಪಾಡು ಮತ್ತು ವಿಶ್ವಾಸ ಎಷ್ಟು ಮಟ್ಟಿಗಿತ್ತು ಅನ್ನೋದಕ್ಕೆ. ಕೊಡಕ್ ಭಯ ಇಲ್ಲ ಅವನಿಗೆ, ಇವ್ರು ವಾಪಸ್ ಕೊಡಕ್ ಮಳೆ ಬರ್ಬೇಕಲ್ಲ ಅನ್ನೋದು ನೋಡ್ರಿ. ಆ ಪ್ರಕೃತಿ ಮೇಲೆ ಎಷ್ಟು ವಿಶ್ವಾಸ, ಅಣ್ಣ ಹೇಳ್ದಂಗೆ ಅದೇ ಹಿಮ ಬಿತ್ತು ಅಂದ್ರೆ ಗ್ಯಾರಂಟಿ ಮಳೆ ಬರುತ್ತೆ. ಆಮೇಲೆ ಕೆಲವು ಮಳೆ ಗುಡುಗಿರೆ ಇಷ್ಟು ತಿಂಗಳು ಮಳೆ ಬರಲ್ಲ ಅಂತ, ಆದ್ರಿ ಮಳೆ ಗುಡುಗಿರೆ 6 ತಿಂಗಳು ಮಳೆ ಬರಲ್ಲ ಅಂತ ಸುದ್ದಿ ಏನೇನೋ ಹೇಳ್ತಾರೆ. ಹಿಂಗೆ ಅನುಭವದ ಮಾತು ತುಂಬಾ ಇರ್ತಿತ್ತು ವರ್ಷಕ್ಕೆ ವರ್ಷಕ್ಕೆ. ಈ ಇದು ವಾತಾವರಣ ಐತಲ್ಲ ತುಂಬಾನೇ, ಎಷ್ಟೋ ಸಲ ಯುಗಾದಿನಲ್ಲಿ ಬ್ಯಾಸೆ ಊಡ ಟೈಮಲ್ಲಿ ಏನೇನೋ ಸೂಚನೆಗಳು ನೋಡಿ ಈ ವರ್ಷ ಮಳೆ ಹಿಂಗೆ, ಈ ಸಲ ಈ ಚಂದ್ರ ಬಡಗ ಬತ್ತ ತೆಂಕು ಅನ್ನು ಅಂತಾರಲ್ಲ ಅಣ್ಣ, ದಕ್ಷಿಣಕ್ಕೆ ಕಡಿಮೆ ಆಗಿದ್ರೆ ಉತ್ತರಕ್ಕೆ ಜಾಸ್ತಿ ಆಗಿದ್ರೆ ಬಂಗಾರದ ರೇಟು ಮತ್ತೆ ದುಡ್ಡಿನ ಬೆಲೆ ಜಾಸ್ತಿ ಆಗುತ್ತಂತೆ, ಆಹಾರದ ಬೆಲೆ ಕಡಿಮೆ ಆಗುತ್ತಂತೆ, ಹಿಂಗೆಲ್ಲ ಹೇಳೋರು. ಅದು ಸುಳ್ಳ ನಿಜ, ಕಾಕತಾಳಿ ಹತ್ತತ್ರಕ್ಕೆ ಹೊಂದ್ಕೊಳ್ತೀವಿ. ನಿಸರ್ಗದ ಅನುಭವದಿಂದನೆ ಒಬ್ಬರಿಂದ ಒಬ್ಬರಿಗೆ ಬರೋ ಅಂತದ್ದು. ಇತ್ತೀಚೆಗೆ ಕಾಣಂಗೇಣೆಯ ನೋಡು, ಈ ಮಳೆ ಆಗ್ಲಾಗಿ ಹೊಸಿ ನೀನ್ ಹೇಳ್ದಂಗೆ ದಗೆ ಕಡಿಮೆ ಆಯ್ತು, ಆದ್ರೆ ಈ ದಪ್ಪವ ಕಲಸಲಕ್ಕಿಂತ ಸಿಕ್ಕಾಬಟ್ಟೆ ಉಷ್ಣಾಂಶ ಜಾಸ್ತಿ ಆಗ್ಬಿಟ್ಟು ಜಾಸ್ತಿ ಆಗ್ಬಿಡ್ತು. 34-35 38 ಹೋಗೈತೆ ಬಿಡು, ನಮ್ಮ ಆಸ್ತದಲ್ಲೇ 38 ಚನ್ನಪಟ್ಟಣ ಅರಸೀಕೆರೆ ಈ ಕಡೆ ಅಲ್ವ ಆಸ್ತದ ಕೆಲವು ಭಾಗಗಳಲ್ಲಿ ಮೊನ್ನೆ ದಿವಸ 38 ಆಗೈತೆ. 38 ರಾತ್ರಿ ಮಳೆ ಬಂದಿದ್ದು ಅವತ್ತು, ಅಂದ್ರೆ ದಗೆ ಹೆಚ್ಚಾದ ತಕ್ಷಣಕ್ಕೆ ತಕ್ಷಣದಲ್ಲಿ ಮಳೆ ಬಂದೈತೆ ಅಂತ ಮಳೆ ಬಂದೈತೆ. ಈಗ ನೋಡೋಣ, ಈಗ ನಾನು ಈ ಟೈಮ್ನಾಗೆ ಹೊಸಿ ನಮ್ಮ ಜಾನುವಾರುಗಳಿಗೆ ವಿಚಾರಗಳ ಹೇಳಬೇಕು ನೀವು ಅಂತಂದ್ರೆ, ಈಗ ತೊಂದರೆ ಇಲ್ಲ, ಅದು ಮರದ ನೆಲ್ಲಲ್ಲಿ ಕಟ್ತಾ ಇದ್ದೀನಿ ಅಂತ ತೊಂದರೆ ಇಲ್ಲ. ಈ ಸಲ ಹೊಸಿ ಈ ಹುಲ್ಗಿಲ್ಲ ಯಾರು ಕೊಡೋರಿದ್ರೆ ತಗೊಳ್ಳೋಣ ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದೆ. ಮುಂದಿನ ಸಲ ಹೆಂಗೋ ಆಯ್ತದೆ ಬಿಡು, ಈಗ ಮಳೆಗಿಲ್ಲ ಆದ್ರೆ ಹೊಸಿ ಮೇವು ಬೆಳೆ ಹಾಕಬಹುದು. ಈ ಹುಲ್ಲಿನ ರೇಟ್ ಹೊಸಿ ಹೆಂಗಿರ್ಬೋದು ಅಂತ ಹೇಳಿ ಏನಾದ್ರು ಗೊತ್ತಾರ ಅಣ್ಣ? ನೀನು ಪ್ಲಾನ್ ಮಾಡ್ಕೋಬೇಕು ಯಾವಾಗ ಗೊತ್ತಾ, ನವೆಂಬರ್ ಡಿಸೆಂಬರ್ ರಾಗಿ ಕುಯ್ಯುವಾಗಲೇ ಇದು ನಿನಗೆ 6 ತಿಂಗಳಿಗೆ ಎಷ್ಟು ಬೇಕು ಬೇಕು, ಒಂದ್ ವರ್ಷಕ್ಕೆ ಎಷ್ಟು ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರಿ. ಈ ಸಲ ಹುಲ್ಲು ಬಾರಿ ಸುಲಭವಾಗಿ ಸಿಕ್ತು. ಹೋದ ಸಲ 300 ರೂಪಾಯಿ ಮಿಷಿನ್ ವರೆ, ಈ ಸಲ 100 ಕೇಳರಿಲ್ಲ. ತಮ್ಮಯ್ಯ ದತ್ತಯ್ಯ ಅಂತ ತಗೊಂಡೋಗಿ ಗೋಸೆಲ್ಲಿಗೆ ಹಾಕಿ ಬಂದಿದ್ವಿ ನಾವೆಲ್ಲ. ಎಷ್ಟು ಕೊಡ್ತೀವಿ ಅಷ್ಟು ಕೊಡು ಅಂತ ನಮ್ ದುಡ್ಡಾಗಿ ಏರ್ಕೊಂಡೋಗಿ, ಹೋದ ವರ್ಷ ಅವ್ರ ದುಡ್ಡಾಗಿ ಏರ್ಕೊಂಡೋಗಿ 300 ಎತ್ತರಂಗ್ ತಗೊಂಡೋಗಿದ್ರ ಅಣ್ಣ. ಈ ಸಲ ನಾವೇ ದಮ್ಮಯ್ಯ ಅಂತ ಕೊಟ್ಟು ಬಂದಿವಿ. ಅವಾಗ ಇದನ್ನೆಲ್ಲ ಗಮನಗೆ ಇಟ್ಕೊಂಡು ಮುಂದಿನ ಸರಿ ಆಗುತ್ತೋ ಬಿಡುತ್ತೋ. ಆಮೇಲೆ ಇನ್ನೊಂದ್ ಏನಾಗಿದೆ ಅಂದ್ರೆ, ರಾಗಿ ಬೆಳೆಯಂತ ಜನಗಳಿಗೆ ಖರ್ಚು ವೆಚ್ಚ ಜಾಸ್ತಿ. ಆಮೇಲೆ ಮಾರ್ಕೆಟಿಂಗ್ ಅಲ್ಲಿ ಅದು ಹೇಳಕ್ ತೀರ್ದ್ ಬಿಡಿ, ಅವೆಲ್ಲ ಇಲ್ಲಿ ಮಾತಾಡಂಗಿಲ್ಲ ಅಂತ. ಏನೇನೇನೇನೇನೋ ಬಾರಿ ನಷ್ಟ, ದುಡ್ಡು ಕಾಸು ಕೊಟ್ಟು ನಿಮ್ ದಮ್ಮ ಅಂತ ತಗೊಳ್ರಿ ಇನ್ನ ಲೆಕ್ಕಕ್ಕೆ ಬಂದ್ಬಿಡಿತಾರ. ಹೌದೌದೌದು. ಸಲ್ದಿದಕ್ಕೆ ಈಗ ಇನ್ನೊಂದೇನು ಯಾಕಷ್ಟೊಂದು ಡಿಮ್ಯಾಂಡ್ ಆಯ್ತು ಅಂತಂದ್ರೆ, ರಮೇಶಣ್ಣ, ರಾಗಿಗೆ ಈ ಸರ್ಕಾರದವ್ರ ಯಾ ಬೆಂಬಲ ಬೆಲೆ ಯೋಜನೆನಾಗಿ ರಾಗಿ ಖರೀದಿ ಮಾಡ್ತಾವ್ರಲ್ಲ, ಹಂಗಾಗಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗ್ಬಿಡ್ತು. ಇಲ್ಲ ಅಂದ್ರೆ ಮನುಷ್ಯರು ಬೆಳಿತಿರ್ಲೇ ಹೇಳ್ಕೊಂಡ. ಹೌದೌದೌದು. ಒಂದ 2 ಎಕರೆಗೆ 70,000 ರೂಪಾಯಿ ಖರ್ಚು ಮಾಡಿದ್ವಿ. 50 ಚೀಲ ಆಗಿಲ್ಲ, 20 ಚೀಲ ಆಗಿತ್ತು. ದುಡ್ಡು ಲೆಕ್ಕ ಹಾಕಪ್ಪ ನೀನೀಗ. ನಾನು ಅಷ್ಟನ್ನು ಮಾರಿರೆ ಹೆಚ್ಚು ಕಮ್ಮಿ ದುಡ್ಡು ಬರ್ಬೋದು. ನಾನೇನು ಊಟ ಮಾಡೋದು? ಎಲ್ಲಿ ಮಾಡ್ತೀನಿ? ಮನೆಗೆ ಇಟ್ಕೊಳ್ದಂಗೆ ಮಾರಕೈತದ? ಏನ್ ಮಾಡಿಯಾ? ದನಿಗೆ ಹುಲ್ಲಲ್ಲಿ ಇದ್ ಮಾಡಿಯಾ? ಹುಲ್ಲು ಮಾರಿದ್ರೆ ಇದ್ ಮಾಡಿದ್ರೆ ಅರ್ಧ ದುಡ್ಡು ಬರ್ಬೋದು. ದುಡ್ಡು ಬಾಕಿದೆಲ್ಲ ಜನದಿಗೆ ನೋಡಿ ಮಾಡ್ಲಿಲ್ಲ. ಅವನನ್ನು ಕೂತಿದ್ದಾನೆ ಅಲ್ಲ, ಇವನ್ ಯಾಕಿಂಗ್ ಖಾಲಿ ಬಿಟ್ಕೊಂಡವನೇ ಅಂತಾರೆ, ಬಾಯಿ ಬಂದಂಗ್ ಮಾತಾಡ್ತಾರೆ. ಅವ್ರು ಮಾತಾಡದೆ ಹೋದ್ರು ಅಣ್ಣ, ನಮ್ಗೊಂದು ಅನುಕೂಲ ಏನ್ ಗೊತ್ತಾ, ವರ್ಷ ವರ್ಷ ಬ್ಯಾಡೋ ಬೇಕೋ ವೇಸ್ಟೋ ಏನೋ ಎಂತದ ಬೆಳೆದ್ರೆ ಗಿಡ ಗಂಟೆ ಬೆಳಗಂದಂಗೆ ಹೊಲಗಳು ಹೊಲಗಳಂಗಿರ್ತವೆ. ಒಂದೇ ವರ್ಷಕ್ಕೆ ಕಾಡಾಗುತ್ತೆ. ರೋಜಾರ್ ಮೇಣೆ ಅದು ಇದು ಎಲ್ಲ ಹುಲ್ಲು ಗಂಟಿ ಎಲ್ಲ ಬೆಳೆದ್ಬಿಟ್ಟು ಮತ್ ಯಥಾಸ್ಥಿತಿ ಕಾಡ್ ಕಡ್ದು ಹೊಲ ಮಾಡ್ದಂಗ ಆಗುತ್ತೆ. ಅಂದ್ರೆ ನಮ್ ಜಮೀನ್ ಐತೋ ಇಲ್ವ ಅನ್ನೋದೇ ಗೊತ್ತಾಗ್ತದೆ. ಇಂಥದ್ ಪರಿಸ್ಥಿತಿಲಿ ಏನು ಇದ್ ಮಾಡೋದು? ಅದು ಹಂಗಾಗಿ ಎಂತದ ಒಂದ್ ಬೆಳಿಬೇಕು, ಒಂದಷ್ಟು ಆಗುತ್ತೆ, ಒಂದ್ ಸ್ವಲ್ಪ ದುಡ್ಡು ಖರ್ಚು ಆಗುತ್ತೆ, ಮಾಡ್ಬೇಕಷ್ಟೇ. ಒಂದು ಈ ಮಳೆ ಬಂದಾಗ ಹುಡುಗು ಸಿಡಿಲು ಸಮೇತ ಮಳೆ ಬರ್ತದಲ್ಲ ರಮೇಶ್, ಇದು ಒಂಥರ ಬಾರಿ ವಿಶೇಷವಾದದ್ದು. ಇದು ನೀವು ಸುಮ್ನೆ ಹಂಗೆ ಅಬ್ಸರ್ವ್ ಮಾಡಿದ್ನಿ ಆಯ್ತಾ? ಈ ಮಳೆ ಬಿದ್ದು 2 ದಿವಸ 3 ದಿವಸಕ್ಕೆ ಸುಮ್ನೆ ಹಂಗೆ ನೋಡ್ತಾ ಇರ್ದಿನ, ಏನ್ ಹಂಗೆ ನಳ ನಳಸ್ತಾ ಇರ್ತದೆ. ಅದು ಬೆಳೆ ಆದ್ರೂ ಅಷ್ಟೇ, ಕಳೆ ಆದ್ರೂ ಅಷ್ಟೇ. ಸಿಡಿಲು ಜಾಸ್ತಿ ಬಡದ್ರೆ ರಂಜಕಾಂಶ ಅಂತ ಹೇಳ್ತಾರಲ್ಲ, ಅದು ಭಾರಿ ಪ್ರಮಾಣದಾಗೆ ನೆಲ ಸಿಗ್ತದೆ. ಹಂಗಾಗಿ ಬೇಳೆ ಕಾಳುಗಳು ಬೆಳೆಯೋದಕ್ಕೆ ಆ ಅಂಶ ಜಾಸ್ತಿ ಬೇಕಂತ, ಮತ್ತೆ ಕಾಳು ಕಡ್ಡಿ ದ್ವಿದಳ ಧಾನ್ಯಗಳಿಗೆ ಅದು ಜಾಸ್ತಿ ಬೇಕಾಗ್ತದೆ. ಆ ವರ್ಷ ಜಾಸ್ತಿ ಬತ್ತಿತ್ತಂತೆ, ಒಳ್ಳೆ ಬೆಳೆ ಬತ್ತದೆ. ಈಗ ಯಾರು ಹೇಳಿದ್ ನಾನು ಕೇಳೋದು ಇಲ್ಲ, ಕರೆಕ್ಟ್ ಅಂತ ಹೇಳ್ತಾ ಇರೋದು. ಅದು ಗುಡುಗು ಸಿಡಿಲು ಜೊತೆಲಿ ನಮ್ಗೆ ಗಿಡಗಳಿಗೆ ಬೇಕಾದಂತ ಪೋಷಕಾಂಶಗಳು ಏನ್ ಬೇಕು, ನೀನ್ ಅದೇ ಬೇಕಾದ್ರೆ ಎಷ್ಟಾರು ನೀರ್ ಆಯ್ಸೋ ರಮೇಶಣ್ಣ, ನೀರ್ ಕಟ್ಟು ನೀನು, ನಿನ್ಗೆ ಆ ಕಳೆ ಸಿಗಕ್ಕಿಲ್ಲ. ನಿನ್ಗೆ ಬರೀ ಒಂದೇ ಒಂದ್ ಮಳೆ ಬರ್ಲಿ, 2 ದಿವಸ ಬಿಟ್ಕೊಂಡು ನೀನ್ ನೋಡು ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಮಳೆ ನೀರ್ನಾಗ ಅಷ್ಟೊಂದು ಪೋಷಕಾಂಶ ಇರ್ತದೆ ಅಂತ, ಪೋಷಕಾಂಶ ಇರ್ತದೆ. ಏನು ಬೇಡ ಕಣ್ಣ, ಮನೆ ಮುಂದೊಂದು ಗಿಡ ಹಾಕೊಂಡಿದ್ ಹೂವು ಗಿಡ, ಎಂತದ ಗಿಡದ ಹೆಸರು ಗೊತ್ತಿಲ್ಲ. ಮೋಡಕ್ ಹೋದ್ರೆ ಹೂವೇ ಅಳ್ಳಕ್ಕಲ್ಲ. ನೀನು 2 ಸೆಕೆಂಡ್ ಸೂರ್ಯನ್ ಬಂದ್ರೆ ಮಗ್ ಹಿಂಗಿದ್ದ ಪಳ್ಳ ಅಂತ ಕಣ್ಣಿದ್ರಿಗೆ ಅಳ್ತಾರ. ನಿಜವಾಗ್ ಸಿನಿಮಾದಾಗ ತೋರಿಸ್ತಂಗ್ ತೋರಿಸ್ ನೋಡಿ, ಏನ್ ಶಕ್ತಿ ಇದ್ದಾತಂತ ನಿಸರ್ಗದಾಗೆ ಸೂರ್ಯನ ಶಕ್ತಿಲಿ ಮಗ್ನಂಗೆ ಇರ್ತಿತ್ತೆ. ಈ ಮುಂಗಾ ಜೂನ್ ತಿಂಗಳಿಗೆ ಜುಲೈ ತಿಂಗಳಿಗೆ ಮಳೆ ಮೋಡಕ್ ಹೋಯ್ತಿತ್ತಲ್ಲ, ಅಳ್ಳದೆಲ್ಲ ಹೂವು. ಒಂದ್ 5 ನಿಮಿಷ ಸೂರ್ಯದ ಹಿಂಗ್ ಬಿಸಿಲು ಬೀಳ್ತಿದ್ದ ಟಳಾರ ಅಂತ ಸಿನಿಮಾದಾಗ ತೋರಿಸ್ತಲ್ಲ, ಹಂಗ ಅಳ್ತಾರೆ. ಹಂಗೆ ಪ್ರಕೃತಿಗೆ ಅಷ್ಟೊಂದು ಶಕ್ತಿ ಐತೆ ಅಂತ. ನೀನ್ ಯಾವ ಬೆಳಕ್ ಬಿಟ್ಟು ಅಳಿಸ್ತಿ ನೋಡ್ತೀನಿ, ಇತ್ತೀಚೆಗೆ ಯಾವ್ದೋ ಬೆಳೆಗೆ ಹಂಗಂತಾರಲ್ಲಣ್ಣ, ರಾತ್ರಿಲ್ಲ ಲೈಟ್ ಬೆಳಕ್ ಬಿಟ್ಟು. ಕೆಲವು ಹೂವಿನ ಬೆಳೆಗಳೆಲ್ಲ ಅವಲ್ಲ, ಅವಕ್ಕೇನು ಅಂತ ಅಂದ್ರೆ ಬೆಳವಣಿಗೆ ಹೊಂದ್ಬೇಕು ಅಂತ ಅಂದ್ರೆ ಈ ಬೆಳಕಿನ ಅವಧಿ ಜಾಸ್ತಿ ಇರ್ಬೇಕಂತ. ಅವಕ್ಕೆ ಬೆಳಕಿನ ಅವಧಿ ಅಂತ ಅಂದ್ರೆ ಈಗ ಕೆಲವು ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಈ ಸೂರ್ಯ ಒಂದೊಂದ್ಸರಿಯ ಅದು ದೀರ್ಘಾವಧಿ ಇರ್ತದೆ, ಮಧ್ಯಮ ಅವಧಿ ಇರ್ತದೆ, ಕಡಿಮೆ ಅವಧಿನೂ ಇರ್ತದೆ ಬೆಳಕು. ಆಗ ಅಂತ ಟೈಮ್ ಅಲ್ಲಿ ಲೈಟ್ ಹಾಕ್ಬಿಡುದು, ಲೈಟ್ ಹಾಕಿದ್ರೆ ಅವಕ್ಕೆ ಬೆಳಕ್ ಸಿಗ್ತದಲ್ಲ, ಆ ಬೆಳಕಲ್ಲಿ ಚೆನ್ನಾಗಿ ಬೆಳೆದ್ ಬಿಡುತ್ತೆ, ಬೆಳವಣಿಗೆ ಚೆನ್ನಾಗಿ ಬರ್ತದೆ ಅಂತ ಅನ್ಬಿಟ್ಟು. ಅದಕ್ಕೋಸ್ಕರ ಈ ಅಲ್ಲಲ್ಲಿ ಲೈಟ್ ಬಿಟ್ಟಿರ್ತಾರ ನೋಡು. ನಿಜ ಕೆಲವು ಕಡೆ ಅಲ್ಲವ ಎಲ್ಲೆಲ್ಲಿ ಹೂ ಬೆಳೆದಿರ್ತಾರೋ, ಈ ಸೇವಂತಿಕೆ ಅಂತ ಇಂತ ಬೆಳೆದಿರ್ತಾರಲ್ಲ, ಲೈಟ್ ಹಾಕ್ತಾರ ರಾತ್ರಿ ಅಲ್ಲವ. ಅದ್ ಕಾರಣ ಏನು ಅಂತ ಅಂದ್ರೆ, ಅದೇ ಬೆಳಕು ಬೆಳಕು ಬೆಳಕಿನ ಅವಧಿ ಜಾಸ್ತಿ ಇದ್ರೆ ಬೆಳವಣಿಗೆನು ಜಾಸ್ತಿ ಆಯ್ತದೆ ಅಂತ ಹೇಳಿ. ಕತ್ಲೆನಲ್ಲಿ ಬೆಳವಣಿಗೆ ಹಾಕಲ್ಲ, ಅದು ಅವಾಗ ಬೇರೆ ಬೇರೆ ಕೆಲಸ ಮಾಡ್ಕೊತದೆ ಆಯ್ತಾ. ನಾವ್ ಹೆಂಗ್ ಮಲ್ಗಿರ್ತೀವಿ ಹಂಗ ಮಲ್ಕೊಂಡಿರ್ಬೋದು ಅದೇ ಆಯ್ತಾ. ಬೆಳಕಿತ್ತು ಅಂತ ಅಂದ್ರೆ ಅದ್ರ ಕಾರ್ಯಚಟುವಟಿಕೆಗಳು ನಡೀತಾ ಇರ್ತವೆ, ನಡೆಯುವಾಗ ಸ್ವಲ್ಪ ಬೆಳವಣಿಗೆ ಚೆನ್ನಾಗಿ ಆಯ್ತದೆ ಅಂತ ಹೇಳ್ಬಿಟ್ಟು ಆ ಕಾರಣಕ್ಕೆ ಲೈಟ್ ಹಾಕಿದ್ರೆ ರಮೇಶ್. ಗಿಡ ಮರನೆಲ್ಲ ತನ್ನ ಇಚ್ಛಿಗೆ ತಕ್ಕನಾಗಿ ಬೆಳೆಸಂಗೆ ಬದುಕಂಗೆ ಮಾಡ್ಬಿಡ್ತಲ್ಲ, ಪ್ರತಿಯೊಂದು ಮಾಡ್ಕೊಂಡವ್ನೆ. ಸೂರ್ಯಕಾಂತಿಯ ಹೂನೆಲ್ಲ ಪರಾಗಸ್ಪರ್ಶ ಕೈಯಾಗಿ ಮಾಡ್ಬೇಕು ಶುರು ಮಾಡಿರು. ಆಮೇಲೆ ತೆಂಗಿನ ಗಿಡಕ್ಕೆ ಮೇಕೆಲ್ಲ ಹೋಗಿ ಏನೇನೋ ಪರಾಗಸ್ಪರ್ಶದ ಅಂತಂದ್ ಮಾಡ್ಬೇಕು ಅಂತ ಶುರು ಮಾಡಿರು. ಹೌದು, ವೆನಿಲ್ಲನು ಹಂಗೆ ಅಲ್ಲ, ಕೈಯಲ್ಲಿ ಮಾಡಿದ್ರೆ ಮಾತ್ರ ಅದು ಕಾಯಿ ಕಟ್ಟದು, ಇಲ್ಲ ಅಂತ ಹೂ ಬಿಟ್ಟು ಹಂಗೆ ಮರ್ತು ಹೋಗ್ಬಿಡ್ತಾರೆ. ನೋಡಿಗೆ ಎಂತ ಸೂಕ್ಷ್ಮಗಳೆಲ್ಲ ಅರ್ಥಕಣಕ್ ಶುರು ಆಗ್ಬಿಟ್ಟ. ಹೌದು ಅಂತ ಅಂದ್ರೆ ಅಷ್ಟು ಕೆಲಸ ನಡೀತಾವೆ ರಮೇಶ್ ಸಂಶೋಧನೆ ಅಂತ ಅಂತೀವಲ್ಲ, ಸುಮ್ಮನೆ ಅಲ್ಲ ಅದು ಅಲ್ವಾ. ಪ್ರತಿಯೊಂದನು ಸಂಶೋಧನೆ ಮಾಡಿ ಮಾಡಿ ಮಾಡಿ ಅದ್ರ ಆಳ ಆಗ್ಲೇ ಇಲ್ಲನೂ ಅಳತೆ ಮಾಡಿ ಇಟ್ಬಿಡೋದು, ಅದಕ್ಕೆ ಬೇಕಾದ ಸೌಕರ್ಯ ಕೊಟ್ಬಿಟ್ಟು ಉತ್ತಮ ಬೆಳೆ ಬೆಳ್ಕೊಳೋದು ಬೆಳ್ಕೊಳ್ಳೋದು. ಟೆಕ್ನಾಲಜಿ ಇಂಪ್ರೂವ್ ಆಗೈತೆ ಅಂತಂತೀಯ ಅಂತ ಅಂದ್ರೆ ಅದೇ ಈ ಸಂಶೋಧನೆ ಮಾಡಿದ ಪರಿಣಾಮವಾಗಿ ಇಷ್ಟೊಂದು ಇವತ್ತು ತಂತ್ರಜ್ಞಾನ ಎಲ್ಲ ಮುಂದುವರೆದ್ರ ಅಂತದ್ದು ರಮೇಶ್. ಅದು ಏನೇ ಆಗ್ಲಿ ಯಾವುದೇ ತಂತ್ರಜ್ಞಾನ ಆಗ್ಲಿ ನಮ್ಮ ಒಳಿತಿಗೆ ಬಳಕೆ ಆಗ್ಬೇಕು, ಹಾಳ್ ಮಾಡಕಲ್ಲ. ಒಳಿತು ಏನಿರ್ತದ ಅದಕ್ಕೆ ಬಳಕೆ ಆಗ್ಬೇಕು ಅನ್ನೋದು ನನ್ನ ಇಚ್ಛೆ. ಅಲ್ಲ ಅದು ದಿಟ ಅನ್ನೋ, ಯಾಕಂತಂದ್ರೆ ಈಗ ಏನೇ ಬರಲಿ ಅದರಿಂದ ಒಳ್ಳೇದಾಗಬೇಕು, ಒಳ್ಳೇದಂದ್ರೆ ಬಳಕೆನು ಮಾಡ್ಕೋಬೇಕು ನಾವು. ಹೌದು, ಈಗ ಆಗ್ಲೇ ನೀನ್ ಹೇಳ್ತಾ ಇದ್ದಲ್ಲ ಅಣ್ಣ ಈ ಬೆಳಕಿಂದು, ಈಗ ನೋಡಿ ಎಷ್ಟು ಅಂತಂದ್ರೆ ಈಗ ಹೂವಿನ ಬೆಳೆ ಬರಬೇಕು ಅನ್ನೋದಾದ್ರೆ ಬೆಳಕಿನ ಅವಧಿ ಜಾಸ್ತಿ ಇರಬೇಕು ಅಂತೇಳಿ. ಈಗ ಕೆಲವು ಸಂದರ್ಭದಲ್ಲಿ ನೀನ್ ಹೇಳ್ದಂಗೆ ಕತ್ಲು ಬೇಗ ಆಗ್ಬಿಡ್ತದೆ ಅಲ್ವಾ, ಬೆಳಕು ಕಡಿಮೆ ಇರ್ತದೆ ಅಂತ ಟೈಮ್ನಾಗಿ ಈ ಕೃತಕವಾಗಿ ಬೆಳಕನ್ನ ಕೊಟ್ಬಿಟ್ಟು ಬೆಳೆಸಂತದ್ದು ಅಂತಂತೇಳಿ ಅಲ್ವಾ. ಈಗ ಇನ್ನೊಂದು ಹೊಣೆಯ, ಈಗ ಹೊಸಿ ಜಾನುವಾರುಗಳಿಗೆ ಕಳೆದ ವಾರದಲ್ಲಿ ನೀನ್ ಹೇಳಿದ್ದೆ ಲಸಿಕೆ ಶುರು ಆಗೈತೆ ಅಂತೇಳಿ ಅಂತ, ಇನ್ನೂ ಒಂದು 22ನೇ ತಾರೀಕು ಇರ್ತದೆ ಅಂತ ಹೇಳಿದ್ದಾರೆ. ಅದೇ ಬಂದು ಹೋದ್ರು ಅದನ್ನೇ ಹೇಳೋಣ, ಹಾಕ್ಸಿದೇನೆ ಅದನ್ನೇ ಹೇಳಕ್ ಬಂದೆ ಈಗ. ಯಾಕೆಂತಂದ್ರೆ ನನ್ನವು ಎರಡ್ ಹೊಸ ಗಬ್ಬ ಆಗಿದ್ದ, ಅವಾಗ ಹಾಕಿಲ್ಲ ಅವರು. ಅದೇನೋ ಇನ್ನೊಂದು 25 ದಿನ ಒಂದ್ ತಿಂಗಳು ಬಿಟ್ಬಿಟ್ಟು ಬತ್ತೀವಿ, ಕರ ಹಾಕಾದ್ಮೇಲೆ ಈ ಹಸಿಗೆ ಮಾತ್ರ ಕೊಡ್ತೀವಿ, ಕರಿ ಕೊಡಕಲ್ಲ ಅಂತಂದ್ರು. ಅದೇ ನಾವು 3 ತಿಂಗಳು ತುಂಬಬೇಕು, ಅದು 3 ತಿಂಗಳು ತುಂಬಿದ್ಮೇಲೆ ಮತ್ತೆ ಅವರೇ ಬಂದು ಕೊಡ್ತಾರೆ. ಒಟ್ಟಿಗೆ ಅವ್ರು ಬಂದಾಗ ಇದ್ಕೊಂಡು ಮಾಡ್ಕೊಂಡು ತೋರಿಸ್ಕೊಂಡು ಏನೈತೆ ಏನಿಲ್ಲ ಹೇಳ್ಕೊಂಡು ಹಾಕ್ಸ್ಕೋಬೇಕಷ್ಟೇ. ನಿಮ್ಮನೆಗೆ ಬಂದ್ರೆ ಈಗ ಬಾರಿ ಚಂದವಾದ ಕಾಲ, ಒಂದೊಂದು ಕಾಲಕ್ಕೆ ಕುರಿಕೋಲ ಮೂಲಿಗಿಡ್ಸ್ಬಿಡೋರು ಅಂತ ಅನ್ನೋರು. ಅಂತಂದ್ರೆ ಕುರಿಗಳು ನುಣ್ಣು ಒಂದ್ ಚೂರು ಕಾಯಿಲೆ ಒಂದ್ ಊರಿಗೆ ಬಂತು ಅಂದ್ರೆ ಇಡೀ ಊರು ಸತ್ತೇ ಹೋಗ್ಬಿಡೋದು. ಅಂದ್ರೆ ಕಾಯನ್ ಕೋಲಡ್ಕ ಕುಡಿತಿಲ್ಲ ಅವನ ಹತ್ತಲೇ ಮೂಲೆ ಇಟ್ಟು ಮನೇಲಿ ಕುತ್ಕೊಳೋದು ಅಂತ ಕಾಲಕ್ಕೆ ಸತ್ತ ಹೋಗ್ಬಿಡೋದು. ಇವತ್ತಿನ ಕಾಲ ಒಳ್ಳೇದಿತ್ತು ಬಿಡಪ್ಪ, ಕಾಲ ಕಾಲಕ್ಕೆ ಎಂತದ್ದು ಕಾಲು ಲಸಿಕೆ ಹಾಕ್ತಾರೆ, ಆ ತೊಳ್ಳೆ ರೋಗದ ಲಸಿಕೆ ಹಾಕ್ತಾರೆ, ನೀಲಿ ನೆಲ್ಗೆ ಲಸಿಕೆ ಹಾಕ್ತಾರೆ, ದನಕರುಗಳಿಗೆ ಚಪ್ಪೆ ರೋಗ ಬಂತು ಅಂದ್ರೆ ಎಂತ ಲಕ್ಷಾಂತರ ಇವತ್ತಿಗೆ ಅದು 10 ಲಕ್ಷ 5 ಲಕ್ಷದ ಎತ್ತುಗಳು ಕಂಡು ಅವು ಬರ್ತಾ ಇದ್ದ ದೊಡ್ಡ ಒಳ್ಳೆ ಅಪರೂಪದ ವರ್ಗಳಿಗೆ ಅವು ತೊಡೆ ಊದ್ಕೊಂಡ್ಬಿಡ್ತು ಅಂದ್ರೆ ಹೋಯದು ಅಂತಲೇ ಲೆಕ್ಕ ಕಣ. ಅದು ಈಗೆಲ್ಲ ಈ ಕಮ್ಮಿನೇ ಆಯ್ತು ಹಂಗ ನೋಡ್ಕೊಂಡ್ರೆ ಚಪ್ಪೆ ರೋಗದೆಲ್ಲ. ಅಂದ್ರೆ ಈಗ ಸರ್ಕಾರದವರು ಈಗ ಇತ್ತೀಚೆಗೆ ರಮೇಶ್ ಅಣ್ಣ ಹೇಳ್ದಂಗೆ ಈ ಲಸಿಕೆಗಳನ್ನೆಲ್ಲ ಕೊಟ್ಟು ನಮ್ ಜಾನುವಾರುಗಳು ನಮ್ಮ ಪ್ರಾಣಿ ಪಕ್ಷಿಗಳನ್ನೆಲ್ಲ ಉಳಿಸ್ಕೊಳಕ್ಕೆ ಬಹಳ ಅನುಕೂಲ ಮಾಡ್ಬಿಟ್ರು. ಅದು ಕಾಲ ಕರೆಕ್ಟ್ ಆಗಿ ಈಗ ಯಾವ ಕಾಲದಲ್ಲಿ ನೀಲಿ ನೆಲ್ಗೆ ಬರುತ್ತೆ, ಯಾವ ಕಾಲದಲ್ಲಿ ಕಾಲುಬಾಯಿ ಜ್ವರ ಬರ್ತೈತೆ, ಆಮೇಲೆ ಯಾವ ಕಾಲದಲ್ಲಿ ಚಪ್ಪೆ ರೋಗ ಬರುತ್ತೆ, ಅದನ್ನ ಸಂಶೋಧನೆ ಮಾಡಿ ಯಾವ ಕಾಲದಲ್ಲಿ ಕೊಟ್ರೆ ಅದು ಪೌಷ್ಟಿಕ ಅಂಶ ಬರ್ತೈತೆ, ರೋಗ ನಿರೋಧಕ ಶಕ್ತಿ, ಅದನ್ನ ಕಂಡಿಡಿದ್ರಲ್ಲ ಅದು ಭಾರಿ ಸಂತೋಷ. ಇವತ್ತು ಎಲ್ಲಾ ತರಕ್ಕೂ ರೈತರಿಗೆ ಭಾರಿ ಚಂದವಾದ ಅನುಕೂಲ. ಈಗ ಅವಾಗ ನೋಡೋದ್ರೆ ಎತ್ತನೇ ಕಟ್ಕೊಂಡ್ ಬ್ಯಾಸಗೈಬೇಕು ಅನ್ನೋದು, ಆಮೇಲೆ ಎತ್ತನೇ ಕಟ್ಕೊಂಡು ಗೊಬ್ಬರ ಹೊಡಿಬೇಕು, ಗಾಡಿ ಬೇಕಾಯ್ತು, ಈ ಎಲ್ಲ ಸೌಕರ್ಯ ಐತೆ. ಆಮೇಲೆ ಸಬ್ಸಿಡಿ ರಿಯಾಯಿತಿ ದರದಲ್ಲಿ ನೇಗಿಲುಗಳು ಕೊಡ್ತಾ ಇದಾರೆ, ಆ ಕಲ್ಟಿವೇಟರ್ಗಳು ಕೊಡ್ತಾ ಇದಾರೆ, ಆಮೇಲೆ ಸ್ಪ್ರಿಂಕ್ಲಿಯರ್ಗಳು ಕೊಡ್ತಾ ಇದಾರೆ, ಹನಿ ನೀರಾವರಿಗೆ ಇನ್ನೊಂದ್ ಎಂತದ ಪೈಪ್ ಉಳಿಸಕ್ಕೆಲ್ಲ ಕೊಡ್ತಾ ಇದಾರೆ, ಎಂತ ಸೌಕರ್ಯ ಇದ್ದ ಹಣ. ನಿಜವಾಗ್ಲೂ ಕೈಮುಟ್ ಮಾಡೋ ಅಂತರಿಗೆ ಅಪರೂಪವಾದ ಕಾಲ, ಸರ್ಕಾರದ ಸವಲತ್ತು ಅಂತೂ ಹೇಳಕ್ ತೀರ್ಕೊಂಡು ಅಷ್ಟು ಚಂದಾಗೈತೆ. ಕೈಮುಟ್ ಕೆಲಸ ಮಾಡೋರಂತೂ ಬಂಗಾರದ ಬೆಳೆ ಬೆಳಿಬಹುದು, ಆದ್ರೆ ಕೈಮುಟ್ಟಿ ಬೆಳೀತಾ ಇದಾರೆ ಅಂದ್ರೆ ದುಡ್ಡು ಬಂಡವಾಳ ಆಗ್ತಾ ಇದಾರೆ, ಅದನ್ನ ಅಷ್ಟು ಜನ ಕೂಲಿ ಕೊಟ್ಟು ಮಾಡಿಸ್ತಾ ಇದ್ರೆ ಅವ್ರು ಕೈಮುಟ್ ಮಾಡಿರಿ ಇನ್ನೂ ದುಡ್ಡು ಉಳಿತೈತೆ ಕಣ. ನಮಗ್ ಗೊತ್ತಿರಂಗೆ ಕುಯ್ಯೋದ್ರಿಂದ ಬಿತ್ತನೆ ಮಾಡೋದ್ರಿಂದ ಸೊಸಿ ಹಾಕೋದ್ರಿಂದ ಎಲ್ಲ ಮನೆಯವರ ಸೇರ್ಕೊಂಡು ಮಾಡ್ತಿದ್ವಿ, ಅಷ್ಟು ದುಡ್ಡು ಉಳಿಯುತ್ತೆ. ಈಗ ಅಷ್ಟು ದುಡ್ಡು ಅರ್ಧ ಕೂಲಿರಿ ಕೊಡ್ಬೇಕು, ಇನ್ನು ಅರ್ಧ ಬಂದ್ರೆ ಬಂತು. ಕೃಷಿ ಕೆಲಸನ ನಿಜವಾಗ್ಲೂ ಅಲ್ಲೊಂದ್ ಇಲ್ಲೊಂದ್ ಕಾಲ್ ಇಟ್ಕೊಂಡು ಮಾಡಿದ್ರೆ ಅದ ಇಲ್ಲ ಅನ್ನೋ ಕಾಣುತ್ತೆ. ಕೈಮುಟ್ ಮಾಡಿದ್ರೆ ಈಗಲೂ ಪರಿಪೂರ್ಣವಾಗಿ ಕೆಲಸ ಸಿಗುತ್ತೆ ವ್ಯಕ್ತಿಗಳಿಗೆ, ಪರಿಪೂರ್ಣವಾಗಿ ಆದಾಯ ಸಿಗುತ್ತೆ. ಈಗ ನೋಡು ರಮೇಶ್ ಅಣ್ಣನ ಮಕ್ಕದಲ್ಲಿ ಈ ನಗು ನೋಡಿ ನನಗೂ ಬಹಳ ಖುಷಿ ಆಯ್ತು. ಇದೇ ಖುಷಿಗೆ ಏನಾದ್ರು ವಿಶೇಷವಾಗಿ ಏನಾದ್ರು ಮಾಡಿಸ್ತೀಯ? ಹಂಗೆ ಮಾಡಿಸ್ತೀನಿ, ರೆಡಿ ಆಗೈತೆ, ಏನ್ ತಿನ್ಕೊಂಡು ಹೋಗೋದು ಅಷ್ಟೇ. ಹಂಗೆ ಅಂತಂತೀಯ ರಮೇಶ್ ಅಣ್ಣ, ಮೈಲ್ ಒಳಿಕ ಕೂತ್ಕೊಳ್ಳಂತೆ. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆ ಅರಳಿಕಟ್ಟೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಹಾಗೂ ಜಿಡಿ ರಮೇಶ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಬಿಕೆ ಸುಮಿತ್ರ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಗೆಜ್ಜೆ ಕಲ್ಲು ಸಾಧಮುತ ಗೆಜ್ಜೆ ಕಲ್ಲು ಸಾಧಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯ ನಂಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯ ಕಲ್ಲು ಕಲ್ಲಮುತ ಗೆಜ್ಜೆ ಕಲ್ಲು ಸಾಧಮುತ ಗೆಜ್ಜೆ ಕಲ್ಲು ಸಾಧಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯ ನಂಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯಾ